ರಾಜಬೊಮ್ಮಾಯಿ. ಪ್ರಧಾನಮಂತ್ರಿ ಆವಾಸ್ ಯೋಜನೆಯಡಿ 5 ಲಕ್ಷಕ್ಕೂ ಅಧಿಕ ಮನೆಗಳ ನಿರ್ಮಾಣ, ಸಚಿವ ವಿ ಸೋಮಣ್ಣ. ದೇವನಹಳ್ಳಿಯಲ್ಲಿ ಇದೇ 18ರಂದು ವಿವಿಧ ಯೋಜನೆಗಳ ಫಲಾನುಭವಿಗಳ ಸಮಾವೇಶ, ಸಚಿವ ಡಾ ಕೆ ಸುಧಾಕರ್. ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದಲ್ಲಿ ನಾಳೆ ಚತುರ ಕೃಷಿ ಅಭಿವೃದ್ದಿ ಕೇಂದ್ರಕ್ಕೆ ಚಾಲನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ಚೀಲದಂತಹ ಮಣ್ಣಿನಲ್ಲಿ ಕರಗದ ವಸ್ತುಗಳನ್ನು ಎಲ್ಲೆಂದರಲ್ಲಿ ಮನ ಬಂದಂತೆ ಬಿಸಾಡುವುದು ಬೇಡ. ಪ್ಲಾಸ್ಟಿಕ್ ಚೀಲಗಳು ಪರಿಸರ ಮಾಲಿನ್ಯವನ್ನು ಉಂಟು ಮಾಡುವುದಷ್ಟೇ ಅಲ್ಲ, ಜೀವರಾಶಿಗೂ ಮಾರಕ. ನವೀಕರಿಸಲಾಗದ ಸಂಪನ್ಮೂಲಗಳನ್ನು ಮಿತವಾಗಿ ಬಳಸಿ, ಅವು ಮುಂದಿನ ಪೀಳಿಗೆಗೂ ಲಭ್ಯವಾಗುವಂತೆ ಉಳಿತಾಯ ಮಾಡಿ. ಇದು ಪ್ರತಿ ಪ್ರಜ್ಞಾವಂತ ಪ್ರಜೆಯ ಜವಾಬ್ದಾರಿಯಾಗಲಿ. ನೂರ 102.2 ಮೆಗಾಹರ್ಟ್ಸ್ಗಳಲ್ಲಿ ಇದು ನಿಮ್ಮ ಅಚ್ಚುಮೆಚ್ಚಿನ ಆಕಾಶವಾಣಿಯ ಹಾಸನ ಎಫ್ಎಂ ಕೇಂದ್ರ. ಈಗ ವೇಳೆ ಸರಿಯಾಗಿ 6:51.14. ಈಗ ಕೇಳಿ ರೈತರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ. ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ಮೊದಲಿಗೆ ಎಲ್ಲಾ ರೈತ ಬಾಂಧವರಿಗೂ ಹಾಗೂ ಆತ್ಮೀಯ ಕೇಳುಗರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ ಹಾಗೂ ನಮಸ್ಕಾರಗಳು. ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಬಿಳಿ ಇಲಿ ಸಾಕಾಣಿಕೆಯಲ್ಲಿನ ಅನುಭವಗಳ ಕುರಿತು ನಾಗಮಂಗಲ ತಾಲೂಕು ನೆಲ್ಲಿಗೆರೆಯ ಪ್ರಗತಿಪರ ಕೃಷಿಕ ಕೆಎಸ್ ಕೃಷ್ಣಮೂರ್ತಿ ಅವರೊಂದಿಗೆ ಸಂದರ್ಶನ ಕೇಳುವಿರಿ. ಸಂದರ್ಶಿಸುತ್ತಾರೆ ಅರಕಲಗೂಡು ವಿ ಮಧುಸೂದನ್. ಮೊದಲಿಗೆ ಹವಾಮಾನ ವರದಿ. ಹವಾಮಾನ ಇಲಾಖೆಯ ಸ್ಥಳೀಯ ಮುನ್ಸೂಚನೆಯಂತೆ ಇಂದು ಹಾಸನ ಜಿಲ್ಲೆಯಾದ್ಯಂತ ತಿಳಿಯಾದ ವಾತಾವರಣವಿದ್ದು ಇಂದಿನ ಕನಿಷ್ಠ ತಾಪಮಾನ 17°C, ಗರಿಷ್ಠ ತಾಪಮಾನ 33°C ದಾಖಲಾಗಿದೆ ಎಂದು ಹವಾಮಾನ ಇಲಾಖೆಯ ವರದಿಯಲ್ಲಿ ತಿಳಿಸಲಾಗಿದೆ. ಹವಾಮಾನ ವರದಿ ಕೇಳಿದಿರಿ. ಈಗ ಕಿಸಾನ್ ವಾಣಿ ಕಾರ್ಯಕ್ರಮ ಮುಂದುವರಿಯುವುದು. ಪ್ರೀತಿಯ ಕೆಲವರೇ ನಮಸ್ಕಾರ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಇದ್ದಾರೆ ನಾಗಮಂಗಲ ತಾಲೂಕು ನೆಲ್ಲಿಗೆರೆ ಗ್ರಾಮದ ಪ್ರಗತಿಪರ ಕೃಷಿಕರಾದಂತಹ ಕೃಷ್ಣಮೂರ್ತಿ ಅವರು ನಮ್ಮೊಂದಿಗೆ ಇದ್ದಾರೆ. ಸಾಮಾನ್ಯವಾಗಿ ನಾವು ಮೀನು ಸಾಕಾಣಿಕೆ ಮಾಡ್ತೀವಿ, ಹಸುಗಳನ್ನು ಸಾಕಾಣಿಕೆ ಮಾಡ್ತೀವಿ, ಹಂದಿ ಸಾಕಾಣಿಕೆ, ಮೊಲ ಸಾಕಾಣಿಕೆ, ಕೋಳಿ ಸಾಕಾಣಿಕೆ, ಈ ಥರದ ಅನೇಕ ಪ್ರಾಣಿ ಮತ್ತು ಪಕ್ಷಿಗಳನ್ನು ಸಾಕಾಣಿಕೆಯನ್ನು ಮಾಡ್ತೇವೆ. ಆದರೆ ಇಲಿ ಸಾಕಾಣಿಕೆಯನ್ನು ಕೂಡ ಮಾಡಬಹುದು ಅನ್ನುವಂಥದ್ದನ್ನು ಕೃಷ್ಣಮೂರ್ತಿ ಅವರು ತೋರಿಸ್ಕೊಟ್ಟಿದ್ದಾರೆ. ಇಲಿ ಅಂತ ಹೇಳಿದರೆ ಅದು ಪೂರ್ಣ ಪ್ರಮಾಣದಲ್ಲಿ ಇಲಿಯಲ್ಲ, ಇಲಿಯ ರೂಪದಲ್ಲಿರತಕ್ಕಂತಹ ಮತ್ತೊಂದು ಪ್ರಭೇದ ಅಂತ ಹೇಳಿದರೆ ಅದು ಬಿಳಿ ಇಲಿ ಅಂತ ಹೇಳಿ ಕರೀತಾರೆ, ಅಥವಾ ಗಿನಿಯಾ ಪಿಗ್ ಅಂತೇಳಿ ಕರೀತಾರೆ. ಈ ಗಿನಿಯಾ ಪಿಗ್ಗನ್ನು ಬಹುತೇಕ ಕೆಲವು ಸಂಶೋಧನೆಗಳಲ್ಲಿ ಬಳಕೆ ಮಾಡೋದ್ರಿಂದ ಇವತ್ತು ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ, ಆಹಾರಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಸಂಶೋಧನೆಗಳು ನಡೀತಾ ಇದ್ದು ಈ ಗಿನಿಯಾ ಪಿಗ್ಗೆ ಹೆಚ್ಚು ಬೇಡಿಕೆ ಅನ್ನುವಂಥದ್ದು ಬಂದಿದೆ. ಹಾಗಾಗಿ ಇದರ ಸಾಕಾಣಿಕೆಯೂ ಕೂಡ ಹೆಚ್ಚಾಗ್ತಾ ಇದೆ. ನಮ್ಮ ಸಮೀಪದ ನಾಗಮಂಗಲ ತಾಲೂಕಿನಲ್ಲಿ ಇರತಕ್ಕಂತಹ ಕೃಷ್ಣಮೂರ್ತಿ ಅವರು ಈ ಗಿನಿಯಾ ಪಿಗ್ಗನ್ನ ಕಳೆದ ಅನೇಕ ವರ್ಷಗಳಿಂದ ಸಾಕಾಣಿಕೆಯನ್ನ ಮಾಡ್ತಾ ಇದ್ದಾರೆ. ಅದರಿಂದ ಆರ್ಥಿಕವಾಗಿಯೂ ಕೂಡ ಒಂದಷ್ಟು ಲಾಭವನ್ನ ಮಾಡಿಕೊಂಡಿದ್ದಾರೆ. ಸಾಮಾನ್ಯವಾಗಿ ಯಾರ್ಯಾರೋ ಈ ತರದ ಗಿನಿಯಾ ಪಿಗ್ಗನ್ನ ಸಾಕಾಣಿಕೆಯನ್ನ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ, ಕೃಷಿಕರು ಮಾತ್ರ ಮಾಡಲಿಕ್ಕೆ ಸಾಧ್ಯ ಇರುವಂತಹ ಒಂದು ಸಾಧ್ಯತೆ ಇದು. ಯಾಕೆ ಅಂತ ಹೇಳಿದ್ರೆ ಅದಕ್ಕೂ ಕೂಡ ಹಸಿರು ಮೇವನ್ನ ನೀಡಬೇಕಾಗುತ್ತೆ. ಈ ಹಸಿರು ಮೇವನ್ನ ಬೆಳೆದುಕೊಳ್ಬೇಕು ಅಂತ ಹೇಳಿದ್ರೆ ನಮ್ಮಲ್ಲಿ ಕೃಷಿ ಭೂಮಿ ಇರಬೇಕಾಗುತ್ತೆ. ಯಾರಿಗೆ 1.5-2 ಎಕರೆಯಷ್ಟು ಕೃಷಿ ಭೂಮಿ ಇರುತ್ತೋ ಅಂಥವರು ಈ ಗಿನಿಯಾ ಪಿಗ್ಗನ್ನ ಸಾಕಾಣಿಕೆಯನ್ನ ಮಾಡಬಹುದು. ಈ ಗಿನಿಯಾ ಪಿಗ್ಗು ಹೇಗೆ ಸಾಕಾಣಿಕೆಯನ್ನ ಮಾಡ್ತಕ್ಕಂಥದ್ದು, ಇದರಿಂದ ಏನೆಲ್ಲ ಅನುಕೂಲಗಳು ಆಗುತ್ತೆ. ಇವರು ಹೇಗೆ ಇದರ ಪ್ರಾರಂಭವನ್ನ ಮಾಡಿದ್ರು, ಅವರ ಅನುಭವಗಳು ಹೇಗಿದ್ದಾವೆ ಅನ್ನುವಂಥದ್ದನ್ನ ಈಗ ಕೃಷ್ಣಮೂರ್ತಿ ಅವರಿಂದ ನಾವು ತಿಳಿದುಕೊಳ್ಳೋಣ. ನಮಸ್ಕಾರ ಕೃಷ್ಣಮೂರ್ತಿ ಅವರಿಗೆ. ನಮಸ್ಕಾರ ಸರ್. ಕೃಷ್ಣಮೂರ್ತಿ ಅವರೇ, ತಮಗೆ ಎಷ್ಟು ವಯಸ್ಸು? 43 ಸರ್. ಇವಾಗ 43 ವರ್ಷ ವಯಸ್ಸಾಯ್ತು. ಏನ್ ಓದಿದ್ರಿ ತಾವು? ನಾನು LLB ಮಾಡಿದ್ದೀನಿ ಸರ್. LLB ಮಾಡಿದ್ರಿ? ಮುಂದಕ್ಕೆ ಪ್ರಾಕ್ಟೀಸ್ ಅದೆಲ್ಲ ಮಾಡ್ಲಿಲ್ಲ? ಮಾಡ್ತಾ ಇದೀನಿ, ಇವಾಗಲೂ ಹೋಗ್ತಾ ಇದೀನಿ. ಒಂದು ಕಂಪನಿಗೆ ಲೀಗಲ್ ಅಡ್ವೈಸರ್ ಆಗಿ ವರ್ಕ್ ಮಾಡ್ತಾ ಇದೀನಿ, ವೀಕ್ಲಿ 2 ಡೇಸ್ ವರ್ಕ್ ಮಾಡ್ತಾ ಇದೀನಿ ಸರ್. ಅದ್ರ ಜೊತೆಗೆ ಕೃಷಿಯನ್ನು ಕೂಡ ಮಾಡ್ತಾ ಇದ್ದೀನಿ. ಜೊತೆ ಕೃಷಿನು ಮಾಡ್ತಾ ಇದೀನಿ, ಅದ್ರ ಜೊತೆ ಗಿನಿಪಿಗೂ ಸಾಕಾಣಿಕೆ ಮಾಡ್ತಾ ಇದೀವಿ ಸರ್. ಎಷ್ಟು ಕೃಷಿ ಭೂಮಿ ಇದೆ ನಿಮಗೆ? ಸರ್, ನಂದು 4 ಎಕರೆ ಇದೆ ಸರ್. 4 ಎಕರೆಯಲ್ಲಿ ಏನೇನು ಬೆಳೆದಿದ್ರಿ ಸರ್? ಜಾಸ್ತಿ ನಮ್ದು ತೆಂಗಿದೆ, ತೆಂಗಿನ ಜೊತೆಗೆ ಸ್ವಲ್ಪ ಸಪೋಟ ಇದೆ, ಅದ್ರ ಜೊತೆಗೆ ಬೇರೆ ಬೇರೆ ಇವಾಗ ಮಾಡ್ತಾ ಇದೀವಿ. ನಾನು ಹಣ್ಣಿನ ಗಿಡಗಳೆಲ್ಲ ಮಾಡ್ತಾ ಇದೀವಿ ಇವಾಗ ಪ್ರೆಸೆಂಟ್. ಹಿಂದೆ ಏನ್ ಬೆಳಿತಾ ಇದ್ರಿ? ತೆಂಗ್ ಅಷ್ಟೇ ಜಾಸ್ತಿ ಇರೋದು ಸರ್ ನಮ್ದು, ಅದ್ ಬಿಟ್ರೆ ಬೇರೆ ಏನು ಇರ್ಲಿಲ್ಲ. ಇವಾಗ ಪ್ರೆಸೆಂಟ್ ಎಲ್ಲಾ ತರದೂ ಫ್ರೂಟ್ಸ್ ಗಿಡಗಳನ್ನೆಲ್ಲ ಇನ್ಸ್ಟಾಲ್ ಮಾಡ್ತಾ ಇದೀವಿ. ಈ ಗಿನಿಯಾ ಪಿಗ್ ಯಾವಾಗ್ಲಿಂದ ಸಾಕಾಣಿಕೆ ಮಾಡ್ತಾ ಇದ್ರಿ? 2015 ಇಂದ ಸ್ಟಾರ್ಟ್ ಮಾಡಿದ್ದು ನಾವು, ಆಲ್ಮೋಸ್ಟ್ 8 ಇಯರ್ಸ್ ಆಗಿದೆ ಸರ್. 8 ಇಯರ್ಸ್ ಇಂದ ಮಾಡ್ತಾ ಇದೀವಿ ಸರ್. ಏನು ಗಿನಿಯಾ ಪಿಗ್ ಅಂತ ಅಂದ್ರೆ ಏನು ಸರ್? ಗಿನಿ ಪಿಗ್ ಅಂದ್ ಬಂದು ಇದು ಸೌತ್ ಅಮೆರಿಕಾದ ಒಂದು ಪ್ರಭೇದ. ಇದು ರಿಸರ್ಚ್ ಪರ್ಪಸ್ ಗೆ ಸಾಕಂತ ಒಂದು ಪ್ರಾಣಿ. ಇದರಲ್ಲಿ ದುಖನಿ ಹಾರ್ಟ್ಲಿ ಅನ್ನೋ ಒಂದು ಅನಿಮಲ್ ನ ರಿಸರ್ಚ್ ಪರ್ಪಸ್ ಗೆ ಯೂಸ್ ಮಾಡ್ತಾರೆ. ವೈಟ್ ಇರುತ್ತೆ ಅದು, ಮತ್ತೆ ರೆಡ್ ಐ ಇರುತ್ತೆ, ಆ ತರ ಅನಿಮಲ್ ನ ಯೂಸ್ ಮಾಡ್ತಾರೆ ಸರ್. ಇದು ಇದ್ರ ಬಗ್ಗೆ ಹೇಗೆ ಗೊತ್ತಾಯ್ತು ನಿಮ್ಗೆ ಸರ್? ಫಸ್ಟ್ ನಾನು ಬೆಂಗಳೂರು ಬಿಟ್ಟು ಹಳ್ಳಿಲಿ ಏನಾರ ಮಾಡ್ಬೇಕಂತ ಬಂದಾಗ ರಾಬಿಟ್ ಸಾಕ್ಬೇಕಂತ ಇದ್ವಿ. ರಾಬಿಟ್ ಆಲ್ರೆಡಿ ಮಾರ್ಕೆಟ್ ಒಂದ್ ಸ್ವಲ್ಪ ಡೌನ್ ಇದೆ ಅಂತ ಗೊತ್ತಾಗಿ ಹೊಸ್ತ ರಿಸರ್ಚ್ ಮಾಡ್ಬೇಕಾದ್ರೆ ತಮಿಳ್ನಾಡಲ್ಲಿ ಇದು ಇದೆ ಅಂತ ಗೊತ್ತಾಯ್ತು, ಅಲ್ಲಿಂದ ತಂದು ಮಾಡಿದಂತದ್ದು ಸರ್. ಇದು ಇದ್ರ ಬಗ್ಗೆ ಎಲ್ಲಿ ತಿಳ್ಕೊಂಡ್ರಿ ನೀವು ಹೆಚ್ಚಾಗಿ? ತಮಿಳ್ನಾಡಲ್ಲೇ ಸರ್. ತಮಿಳ್ನಾಡಲ್ಲಿ ಒಬ್ರು ಪಾರ್ಟಿಯಿಂದ ನಾವು ಎತ್ಕೊಂಬಂದ್ವಿ ಇದನ್ನ. ಒಂದು 4 ತಗೊಂಬಂದು ಫಸ್ಟ್ ಪ್ರಯೋಗ ಮಾಡಿದ್ವಿ, 4 ತಂದು ಪ್ರಯೋಗ ಮಾಡಿದ್ಮೇಲೆ ಸಾಕ್ಬೋದು ಅಂತ ಅನ್ಸಿದ್ಮೇಲೆ ಮತ್ತೆ 100 ತಗೊಂಬಂದ್ವಿ. 100 ಇಂದ ಸ್ಟಾರ್ಟ್ ಮಾಡ್ಕೊಂಡು ಇವಾಗ 1000 ಅನಿಮಲ್ ಮೇಲೆ ಮಾಡ್ತಾ ಇದೀವಿ ಸರ್. ಇವಾಗ ಈಗ ಎಷ್ಟು ಅನಿಮಲ್ ಇದೆ ನಿಮ್ಮ ಹತ್ರ? ಸರ್, ನನ್ನ ಹತ್ರ 1.5 ಸಾವಿರ ಗಿನಿಪಿಗ್ ಬ್ರೀಡರೇ ಇದೆ ಸರ್. ಇವಾಗ ಎವ್ರಿ ಮಂತ್ ಆಲ್ಮೋಸ್ಟ್ 1.5 ಸಾವಿರ ಗಿನಿಪಿಗ್ ಬರ್ತಾ ಇದೆ ಸರ್. 1.5 ಸಾವಿರ ಪ್ರತಿ ತಿಂಗಳು ಕೂಡ ನಿಮಗೆ ಸಿಗುತ್ತೆ? ಪ್ರತಿ ತಿಂಗಳು ಬರ್ತಾ ಇದೆ 1.5 ಸಾವಿರ ಅನಿಮಲ್ ಬರ್ತಾ ಇದೆ. ಈಗ ಗಿನಿಯಾ ಪಿಗ್ ಸಾಕ್ಬೇಕು ಅಂತ ಹೇಳಿದ್ರೆ ಮೂಲಭೂತವಾಗಿ ನಮಗೆ ಏನೇನು ಬೇಕಾಗುತ್ತೆ ಸರ್? ಫಸ್ಟ್ ಶೆಡ್ ಬೇಕಾಗತ್ತೆ. ಏನ್ ಸೈಜು ಏನ್ ಅನಿಮಲ್ ಮಾಡ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಒಂದು 30-40 ಇದ್ರೆ ಒಂದು 600 ಅನಿಮಲ್ ಸಾಕ್ಬೋದು. ಆ 600 ಅನಿಮಲ್ ಸಾಕ್ಬೇಕಂತಾರೆ ಮ್ಯಾಕ್ಸಿಮಮ್ ಅಂದ್ರೆ ನಮ್ಗೆ 1 ಎಕರೆ ಜಮೀನು ಇರಬೇಕು, ಮತ್ತೆ ನೀರಾವರಿ ವ್ಯವಸ್ಥೆ ಇರಬೇಕು. ಆ ತರ ಇದ್ರೆ ಮಾಡ್ಬೋದು ಸರ್. ಈ ಶೆಡ್ ಗಳನ್ನ ಹೇಗೆ ಮಾಡ್ಕೊಳ್ಳೋದು? ಶೆಡ್ ಮಾಮೂಲಿ ಕೋಳಿ ಶೆಡ್ ತರ ಏನಾರ ಮಾಡಬಹುದು, ಅಥವಾ ಪರ್ಟಿಕ್ಯುಲರ್ ಒಂದು ಸೀಮೆ ಹಸುಗಳಿಗೆ ಏನಾದ್ರು ಶೆಡ್ ಮಾಡ್ತೀವಲ್ಲ ಆ ತರನು ಮಾಡ್ಕೊಂಡು ಮಾಡಬಹುದು. ನೀಟಾಗಿ ಮಾಡಿ ಅದ್ರೊಳಗೆ ಮೆಸ್ ಸಿಸ್ಟಮ್ ಎಲ್ಲ ಮಾಡ್ಕೊಂಡು ಅಥವಾ ಗ್ರೌಂಡ್ ಲೆವೆಲ್ ಅಲ್ಲಿ ಯಾವ ತರ ಬೇಕಾದ ಪ್ಲಾನ್ ಮಾಡ್ಕೊಂಡು ಮಾಡಬಹುದು ಸರ್. ಈಗ ಪ್ರಾರಂಭದಲ್ಲಿ ಎಷ್ಟು ತಂದು ಸಾಕೊಳ್ತಕ್ಕಂಥದ್ದು ಹೆಚ್ಚು ಸೂಕ್ತ ಸರ್? ಒಬ್ಬ ರೈತ ಸ್ಟಾರ್ಟ್ ಮಾಡ್ಬೇಕಂದ್ರೆ ಪ್ರಯೋಗ ಮಾಡ್ಬೇಕಂದ್ರೆ 100 ಇಂದ ಸ್ಟಾರ್ಟ್ ಮಾಡಿದ್ರೆ ಬೆಟರು, ಇಲ್ಲ ಅಥವಾ ಅವನು ಇಲ್ಲ ನಾನು ಮಾಡ್ಬೋದು ಅಂತಂದ್ರೆ ಲಾರ್ಜ್ ಸ್ಕೇಲ್ ಅಲ್ಲೂ ಮಾಡ್ಬೋದು. ನನ್ನ ಸಜೆಷನ್ ಏನ, ಸಣ್ಣ ರೈತರುಗಳಿಗೆ ಒಂದು 100 ಇಂದ ಸ್ಟಾರ್ಟ್ ಮಾಡೋದು ಒಳ್ಳೇದು ಅಂತ ಅನ್ಸುತ್ತೆ ಸರ್. ಈಗ ಒಂದು 100 ಮರಿ ಬೇಕು ನಮಗೆ ಪ್ರಯೋಗಾತ್ಮಕವಾಗಿ ಸಾಕಾಣಿಕೆ ಮಾಡ್ಲಿಕ್ಕೆ ಅಂತ ಅಂದ್ರೆ ಎಲ್ಲಿ ಸಿಗುತ್ತೆ ನಮ್ಗದು ಸರ್? ಇವಾಗ ಲೋಕಲಲ್ಲೇ ಸಿಗುತ್ತೆ, ಎಲ್ಲ ಕಡೆನೂ ಸಿಗುತ್ತೆ, ಇಲ್ಲ ಅಂದ್ರೆ ತಮಿಳ್ನಾಡು ಜಾಸ್ತಿ ಸಿಗುತ್ತೆ. 700 ಇಂದ 1000 ರುಪೀಸ್ ಕರ ಒಂದು ಪೀಸ್ ತರ ವರ್ಕ್ ಆಗ್ತಿದೆ, ಮತ್ತೆ ಅದರಂತ ಬಂದಂತ ಮರಿಯಿಂದ 500 ರುಪೀಸ್ ಗೆ ಬೈಬೇಕು ಮಾಡ್ತಾ ಇದಾರೆ ಸರ್. ಈಗ ಮನೆಯಲ್ಲೇ ಸಾಕಾಣಿಕೆ ಮಾಡಬಹುದು ಅಥವಾ ಅದಕ್ಕೆ ಪ್ರತ್ಯೇಕ ಶೆಡ್ ಬೇಕಾಗುತ್ತೆ? ಮನೇಲಿ ಅಂದ್ರೆ ಲಾರ್ಜ್ ಸ್ಕೇಲ್ ಅಲ್ಲಿ ಮಾಡೋಕ್ಕಾಗಲ್ಲ ಸರ್, ಒಂದು 10-20 ಮಾಡಬಹುದು. ನಿಮ್ಗೆ ಸಪರೇಟ್ ಆಗಿ ಶೆಡ್ ಇತ್ತು ಅಂದ್ರೆ ಒಂದು 100-200 ಸಾವಿರ ಈ ತರ ಎಲ್ಲ ಮಾಡಬಹುದು ಸರ್. ಸಪರೇಟ್ ಆಗಿ ಶೆಡ್ ಮಾಡ್ಕೊಳ್ಳೋದು ಹೆಚ್ಚು ಸೂಕ್ತ. ಹೌದು ಸರ್, ಸಪರೇಟ್ ಶೆಡ್ ಮಾಡೋದೇ ಸೂಕ್ತ ಅನ್ಸುತ್ತೆ ಸರ್. ಈಗ ಶೆಡ್ ಮಾಡಿದ್ಮೇಲೆ ಕೂಡ ಒಳಗಡೆ ಕಂಪಾರ್ಟ್ಮೆಂಟ್ಸ್ ಈ ತರದೆಲ್ಲ ಮಾಡ್ಕೋಬೇಕಾಗುತ್ತೆ ಹೇಗೆ? ಹೌದು ಸರ್, ಮಾಡ್ಲೇಬೇಕಾಗತ್ತೆ. ಒಂದು ಲಾರ್ಜ್ ಸ್ಕೇಲ್ ಅಲ್ಲಿ ಮಾಡಿದಾಗ ಏನಾಗುತ್ತೆ, ಅದಕ್ಕೆ ಇಷ್ಟಿಷ್ಟೇ ಸೈಜ್ಗೆ ಒಂದೊಂದು ಬಾಕ್ಸ್ ಅಂತ ಮಾಡ್ಕೊಂಡಾಗ ಕರೆಕ್ಟ್ ಆಗಿ ಅದು ಮೇಂಟೈನ್ ಆಗುತ್ತೆ. ಇಲ್ಲಾಂದ್ರೆ ಗಂಡುಗಳು ಜಾಸ್ತಿ ಆದಾಗ ಕಿತ್ತಾಡ ಜಾಸ್ತಿ ಆಗೋದ್ರಿಂದ 2 ಫಿಮೇಲ್ಗೆ 3 ಫಿಮೇಲ್ಗೆ ಒಂದು ಗಂಡು ತರ ಬಿಟ್ಕೊಳ್ಳೋ ತರ ಕಂಫರ್ಟ್ ಮಾಡ್ಕೊಂಡ್ರೆ ಬೆಟರ್. ಯಾಕಂದ್ರೆ ಲಾರ್ಜ್ ಸ್ಕೇಲ್ ಅಲ್ಲಿ ಮೇಲ್ಸ್ ಜಾಸ್ತಿ ಇತ್ತು ಅಂದ್ರೆ ಕಿತ್ತಾಟ ಜಾಸ್ತಿ ಆಗುತ್ತೆ, ಮತ್ತೆ ಮಾರ್ಟಾಲಿಟಿ ಜಾಸ್ತಿ ಆಗ್ಬಿಡುತ್ತೆ. ಕಂಪಾರ್ಟ್ಮೆಂಟ್ ಮಾಡ್ಕೊಂಡ್ರೆ ಬೆಟರ್ ಅನ್ಸುತ್ತೆ ಸರ್. ಕಂಪಾರ್ಟ್ಮೆಂಟ್ ಮಾಡ್ಕೊಂಡು ಸಾಕಂತದ್ದು ಹೆಚ್ಚು ಸೂಕ್ತ. ಅದು ಸೂಕ್ತ ಸರ್. ಅದರ ಮಾಡಿದ್ರೆ ಮಾತ್ರ ಕರೆಕ್ಟ್ ಆಗಿ ನಮ್ಗೆ ಬ್ರೀಡಿಂಗ್ ಕರೆಕ್ಟ್ ಆಗಿ ಬರುತ್ತೆ, ಇಲ್ಲಾಂದ್ರೆ ಪ್ರಾಬ್ಲಮ್ ಆಗುತ್ತೆ. ಈಗ ಇಷ್ಟೆಲ್ಲ ನಾವು ಮೂಲಭೂತ ಸೌಕರ್ಯಗಳನ್ನು ಮಾಡ್ಕೋಬೇಕು ಅಂತ ಹೇಳಿದ್ರೆ ಹೆಚ್ಚು ಬಂಡವಾಳ ಬೇಕಾಗುತ್ತೆ ಹೇಗೆ? ಇಲ್ಲ ಸರ್, ನಮ್ ಲಿಮಿಟ್ ಅಲ್ಲಿ ಏನಾಗುತ್ತೆ ಅದೇ ತರ ಮಾಡ್ಕೊಂಡ್ರೆ ಕಮ್ಮಿ ಬಂಡವಾಳದಲ್ಲೂ ಮಾಡ್ಕೋಬಹುದು ಸರ್. ಲಾರ್ಜ್ ಸ್ಕೇಲ್ ಅಲ್ಲಿ ಏನು ನೀವು ಅಮೌಂಟ್ ಇನ್ವೆಸ್ಟ್ ಮಾಡೋ ಅವಶ್ಯಕತೆ ಇರಲ್ಲ. ನೀವು 100 ಮರಿ ಸಾಕ್ತೀನಿ ಅಂತಂದ್ರೆ ಒಂದು 1 ಲಕ್ಷದೊಳಗಡೆ ಎಲ್ಲ ಸೆಟಪ್ ರೆಡಿ ಮಾಡ್ಕೊಂಡು ಮಾಡಬಹುದು ಸರ್. 1 ಲಕ್ಷ ಇದ್ರೆ ಸಾಕಾಗುತ್ತೆ, ಎಲ್ಲ ಸೆಟಪ್ ಮಾಡ್ಕೊಂಡು ಮಾಡ್ಕೊಂಡ್ರೆ ನಿಮ್ ಗ್ರೀನ್ ಇದ್ರೆ ಆರಾಮಾಗಿ ಈಸಿ ಆಗ್ಬಿಡುತ್ತೆ. ಈಗ ಕೃಷಿ ಭೂಮಿ ಇರಲೇಬೇಕು ಸಾಕಾಣಿಕೆಯನ್ನ ಮಾಡ್ಲಿಕ್ಕೆ ಅಂತ ಹೇಳಿದ್ರಿ, ಯಾಕೆ ಸರ್? ಏನಂದ್ರೆ ಹೊರಗಡೆಯಿಂದ ನಾವು ಮೇವನ ಕೊಂಡ್ಕೊಂಬಂದು ಹಾಕಕ್ಕಾಗಲ್ಲ, ಇದಕ್ಕೆ ಗ್ರೀನ್ ಬೇಕಾಗಿರೋದ್ರಿಂದ ನಮ್ಗೆ ಕೃಷಿ ಭೂಮಿ ಇರಲೇಬೇಕು. ಕೃಷಿ ಭೂಮಿ ಇಲ್ಲ ಅಂತಂದ್ರೆ ಹೊರಗಡೆಯಿಂದ ಮೇವು ತಗೊಂಬಂದು ಹಾಕಿದ್ರೆ ನಮ್ಗೆ ಪ್ರೊಡಕ್ಷನ್ ಕಾಸ್ಟ್ ಜಾಸ್ತಿ ಆಗುತ್ತೆ, ಅದರಿಂದ ಪ್ರಾಬ್ಲಮ್ ಆಗುತ್ತೆ ಅಂತ ಭೂಮಿ ಇರಲೇಬೇಕು ಅಂತ ಹೇಳಿದ್ದು. ಈಗ ಅದಕ್ಕೆ ಬೇಕಾದಂತಹ ಹಸಿರು ಮೇವು ಏನೇನ್ ಬೇಕು, ಎಷ್ಟೆಷ್ಟು ಪ್ರಮಾಣದಲ್ಲಿ ಬೆಳ್ಕೊಳ್ಳೋ ಸೂಕ್ತ ಸರ್? ಇವಾಗ ಒಂದು 100 ಮರಿ ಸಾಕ್ತೀನಿ ಅಂತಂದ್ರೆ ನಿಮ್ಗೆ ಒಂದು ಅರೌಂಡ್ 10 ಗುಂಟಾಸ್ ಜಮೀನು ಇರಬೇಕಾಗತ್ತೆ. 10 ಗುಂಟಾಸ್ ಅಲ್ಲಿ 2 ಪೋರ್ಷನ್ ಮಾಡ್ಕೋಬೇಕಾಗತ್ತೆ, 5 ಗುಂಟಾಸ್ 5 ಗುಂಟಾಸ್ ಅಂತ. ಅದಕ್ಕೆ ಮುಸ್ಕಿನ ಜೋಳ ಕಡ್ಡಿ ಬರುತ್ತಲ್ಲ ಅದನ್ನ ಮತ್ತೆ ರಾಗಿ ಹುಲ್ಲು ಬರುತ್ತೆ, ಅದು ಬಿಟ್ಟರೆ ನಿಮಗೆ ಲೂಸಂಗ್ ಗ್ರಾಸ್ ಅಂತ ಬರುತ್ತೆ ಕುದುರೆ ಮೆಂತೆ ಅಂತ, ಅದನ್ನ ಬೆಳ್ಕೊಂಡ್ರೆ ಮಾಡ್ಬೋದು. ಅದ್ರ ಜೊತೆಗೆ ಇನ್ನ ಬೇರೆ ಮಾಡ್ತೀನಿ ಅಂದ್ರೆ ಹೈಡ್ರೋಫೋನಿಕ್ ಇದರಲ್ಲಿ ಜೋಳ ಮುಸ್ಕಿನ ಜೋಳ ಬೆಳೆದು ಕೊಡ್ಬೋದು ಸರ್. ಈಗ ನೀವೇನೇನು ಬೆಳ್ಕೊಂಡಿದ್ದೀರಿ ಸರ್? ನನ್ನ ಹತ್ರ ಮುಸ್ಕಿನ ಜೋಳ ಇದೆ, ರಾಗಿ ಕಡ್ಡಿ ಇದೆ, ಮತ್ತೆ ಕುದುರೆ ಮೆಂತೆ ಇದೆ. ಅದ್ರ ಜೊತೆಗೆ ಹೈಡ್ರೋಫೋನಿಕ್ ಮಾಡ್ಕೊಂಡಿದೀವಿ, ಅದನ್ನ ಕೊಡ್ತಾ ಇದೀವಿ ಸರ್. ಈಗ ಇಲಿಗಳು ಹೇಳಿ ಕೇಳಿ ಇಲಿಗಳು ಸಣ್ಣ ಸಣ್ಣದಾಗಿರುತ್ತೆ, ನಾವು ಹೇಗೆ ಈಗ ಮೆಕ್ಕೆಜೋಳ ಆಗ್ಬೋದು ಕುದುರೆ ಮೆಂತೆ ಆಗ್ಬೋದು ಅದನ್ನ ಹೆಂಗೆ ಕೊಡೋಂಥದ್ದು ಅದಕ್ಕೆ? ಸರ್ ಇವಾಗ ನಮ್ಗೆ ಮೆಕ್ಕೆಜೋಳ ಹುಲ್ಲು ಬರುತ್ತಲ್ಲ ಅದನ್ನ ನಾವು ಒಂದು ಅನಿಮಲ್ಗೆ ಇಷ್ಟು ಗ್ರಾಮ್ ಅಂತ ಒಂದು ಡಿಸೈಡ್ ಮಾಡಿಕೊಂಡು ಎಷ್ಟು ಅನಿಮಲ್ಸ್ ಇದೆ ಆ ಪ್ರಮಾಣದಲ್ಲೇ ಕೊಡಬೇಕಾಗತ್ತೆ. ಒಂದು ಅನಿಮಲ್ಗೆ ಪರ್ ಡೇ ಬಂದು 150 grams ಗ್ರೀನ್ ಬೇಕಾಗತ್ತೆ, ಮತ್ತೆ ಒಂದು 100 grams ಫೀಡ್ಸ್ ಬೇಕಾಗತ್ತೆ. ಈ ಥರ ಮ್ಯಾನೇಜ್ ಮಾಡ್ಕೊಂಡೋದ್ರೆ ಆಗುತ್ತೆ. ಸಣ್ಣ ಮರಿಗೆಲ್ಲ ಸ್ವಲ್ಪ ಸ್ವಲ್ಪ ಬೇಕಾಗತ್ತೆ, ದೊಡ್ಡಕ್ಕೆಲ್ಲಕ್ಕೂ ಆಲ್ಮೋಸ್ಟ್ 150 grams ಬೇಕೇ ಬೇಕು ಸರ್ ಗ್ರೀನ್ ಪರ್ ಡೇ. ಈಗ ಗರಿಗಳನ್ನ ಹಂಗೆ ಕತ್ತರಿಸಾಕದು ಅಥವಾ ತುಂಡು ತುಂಡು ಮಾಡಿ ಹಾಕಬೇಕು? ಏನು ಮಾಡೋದು ಬೇಡ, ನೀವು ಹೆಂಗ್ ಬೆಳೆದಿರ್ತೀರ ಹಂಗೆ ತಗೊಂಡ್ಬಂದು ಒಂದ್ ಸ್ವಲ್ಪ ಮುದ್ರು ಬಿಟ್ಟು ಒಳಗಡೆ ಹಾಕಿದ್ರೆ ಅದು ತಿನ್ಕೊಳತ್ತೆ ಸರ್. ಏನು ತಿನ್ಕೊಳತ್ತೆ ಸರ್? ಅದೇನ್ ಕಟ್ ಮಾಡೋದು ಒಂದ್ ದಿವಸದಲ್ಲಿ ಎಷ್ಟು ಸರಿ ಕೊಡ್ಬೇಕಾಗತ್ತೆ ಫುಡ್? ಅದಕ್ಕೆ 2 times ಗ್ರೀನ್ ಕೊಡ್ಬೇಕಾಗತ್ತೆ, 1 time ಫೀಡ್ ಕೊಡ್ಬೇಕಾಗತ್ತೆ ಸರ್. ಫೀಡ್ ಏನೇನ್ ಕೊಡ್ತೀರಿ? ಫೀಡ್ ಬಂದು ಕಡಲೆ ಹಿಂಡಿ ಬರುತ್ತೆ, ಮತ್ತೆ ಗೋಧಿ ಹೊಟ್ಟು ಬರುತ್ತೆ, ಮತ್ತೆ ಕಡಲೆ ಒಟ್ಟಂತ ಬರುತ್ತೆ, ಅದ್ರ ಜೊತೆಗೆ ಕಡ್ಡಿ ಫೀಡ್ಸ್ ಅಂತ ಬರುತ್ತೆ, ಅದನ್ನ ಕೊಡ್ಬೋದು ಸರ್. ಅದು ಎಷ್ಟೆಷ್ಟು ಪ್ರಮಾಣದಲ್ಲಿ ಕೊಡ್ಬೇಕಾಗತ್ತೆ ಅದನ್ನ? ಒಂದು 100 grams ಅವರೇಜ್ ಒಂದು ಅನಿಮಲ್ಗೆ 1 time ಅಂತ ಇಟ್ಕೊಂಡು ಕೊಡ್ಬೇಕಾಗತ್ತೆ. ಪರ್ ಡೇ 100 grams ಬೇಕಾಗತ್ತೆ ಒಂದು ಅನಿಮಲ್ಗೆ. ಒಂದು ಅನಿಮಲ್ಗೆ 100 grams ಬೇಕಾಗತ್ತೆ. ಎಲ್ಲಿ ತರ್ತೀರಾ ಅದನ್ನ? ಸರ್ ಇಲ್ಲಿ ಲೋಕಲ್ ಎಲ್ಲ ಸಿಗ್ತದೆ, ಲೋಕಲ್ ಎಲ್ಲ ಕಲೆಕ್ಟ್ ಮಾಡ್ಕೊಂಡು ಮಾಡ್ತಾ ಇದೀವಿ ಸರ್. ಅಂತಂದ್ರೆ ಮಾಮೂಲಿ ಹಸುಗಳಿಗೆಲ್ಲ ಬಳಸ್ತಾರಲ್ಲ ಆ ತರದ ಹಿಂಡಿನ ಅಥವಾ ಇದು ಭಿನ್ನವಾಗಿರುತ್ತೆ ಹೇಗೆ? ಇಲ್ಲ ಎಲ್ಲ ಸೇಮ್ ಅದೇ ತರ ಇರುತ್ತೆ, ಬಟ್ ಕಡ್ಡಿ ಬೀಡ್ಸಲ್ಲಿ ಒಂದ್ ಸ್ವಲ್ಪ ಯೂರಿಯಾ ಕಂಟೆಂಟ್ ಜಾಸ್ತಿ ಇರತ್ತೆ, ತರಬಾರ್ದು, ಕಮ್ಮಿ ಇರೋಂತ ತಗೊಂಬಂದು ಹಾಕ್ಬೇಕಾಗತ್ತೆ. ಇದು ಸೂಕ್ಷ್ಮ ಇರೋದ್ರಿಂದ ಯೂರಿಯಾ ಕಂಟೆಂಟ್ ಜಾಸ್ತಿ ಇತ್ತು ಅಂದ್ರೆ ಅನಿಮಲ್ ಡ್ಯಾಮೇಜ್ ಬರುತ್ತೆ. ಅದ್ ನೋಡ್ಕೊಂಡು ಹಾಕೋಬೇಕು, ಮಿಕ್ಕಿದೆಲ್ಲ ಸಿಮೆಸಿಗೆ ಏನು ಯೂಸ್ ಮಾಡ್ತೀವಿ ಅದೇ ಫೀಡ್ ಆಗಿರುತ್ತೆ. ಈಗ ಅದು ಸಾಕಾಣಿಕೆ ನಾವು ಪ್ರಾರಂಭ ಮಾಡುದು ಅಂತ ಹೇಳಿದ್ರೆ ಪ್ರತಿ ದಿವಸ ಏನೇನು ಕೆಲಸ ಇರುತ್ತೆ ಅದಕ್ಕೆ? ಪ್ರತಿದಿನ ಅಂತ ಅಂದ್ರೆ ಫಸ್ಟ್ ಶೆಡ್ ಕ್ಲೀನ್ ಮಾಡ್ಕೋಬೇಕಾಗತ್ತೆ, ಮತ್ತೆ ಅದಕ್ಕೆ ಫಸ್ಟ್ ಟೈಮ್ ಗ್ರೀನ್ ಕೊಡಬೇಕಾಗತ್ತೆ, ಮಧ್ಯ ಫೀಡ್ ಕೊಡಬೇಕಾಗತ್ತೆ, ತಿರ್ಗಾ ಸಂಜೆ ಗ್ರೀನ್ ಕೊಡಬೇಕಾಗತ್ತೆ. 3 times ಫೀಡ್ ಮೇಂಟೈನ್ ಮಾಡ್ಬೇಕತ್ತೆ. ವೀಕ್ಲಿ 2 days ಒಂದ್ ಸರಿ ಅಥವಾ 1 day ಒಂದ್ ಸರಿ ಅದಕ್ಕೆ ಮೆಡಿಸಿನ್ ಅಪ್ಲೈ ಮಾಡ್ಬೇಕಾಗತ್ತೆ. ಅಷ್ಟು ಬಿಟ್ಟರೆ ಬೇರೆ ಏನಾದ್ರಲ್ಲಿ ಕಾಸ್ಟ್ ಇರಲ್ಲ. ಎವ್ರಿ ಡೇ 2 hours 1 time ಅದಕ್ಕೆ ಸ್ಪೆಂಡ್ ಮಾಡಿದ್ರೆ ಸಾಕಾಗತ್ತೆ, ಒಂದು 200 ಮರಿ ಇದ್ರೆ. ಈಗ ಕ್ಲೀನ್ ಮಾಡ್ಕೋಬೇಕು ಅಂತ ಹೇಳಿದ್ರಿ, ಹೆಚ್ಚು ತ್ಯಾಜ್ಯ ಸಿಗುತ್ತಾ, ಹೇಗೆ ಕ್ಲೀನ್ ಮಾಡೋದು? ಹೌದು, ತ್ಯಾಜ್ಯ ಸಿಗುತ್ತೆ, ಅದರಿಂದ ಒಳ್ಳೆ ಗೊಬ್ಬರನೂ ಸಿಗುತ್ತೆ. ಅದನ್ನ ಎವ್ರಿ ಡೇ ಕ್ಲೀನ್ ಮಾಡ್ಕೊಂಡ್ರೆ ಅನಿಮಲ್ಗೆ ಇನ್ಫೆಕ್ಷನ್ ಆಗಲ್ಲ. ಒಂದು ಆ ಗೊಬ್ಬರ ಹೆಂಗ್ ಕಲೆಕ್ಟ್ ಮಾಡ್ತೀವಿ ಅದನ್ನ ಒಂದ್ ಕಡೆ ಶೇಖರಣೆ ಮಾಡಿ ಅದು ತೋಟಕ್ಕೆ ಯೂಸ್ ಮಾಡ್ಕೋಬಹುದು, ಚೆನ್ನಾಗಿರುತ್ತೆ ಗೊಬ್ಬರ. ಈಗ ಅದು ಹೆಂಗ್ ಕ್ಲೀನ್ ಮಾಡತ್ತದ ಯಾಕೆ ಅಂತ ಅಂದ್ರೆ ಒಂದು ರೂಮ್ನಲ್ಲಿ ನಾವು ಸಾಕಾಣಿಕೆಯನ್ನ ಮಾಡ್ತೀವಿ ಅಲ್ವಾ, ಈಗ ಅವು ಕೂಡ ಅಲ್ಲೇ ವಾಸ ಮಾಡ್ತಾ ಇರ್ತವೆ, ಅವಾಗಲೇ ನಾವು ಅದನ್ನ ಕ್ಲೀನ್ ಮಾಡಬಹುದು ಅಥವಾ ಅದನ್ನ ಬೇರೆ ರೂಮ್ಗೆ ಸ್ಥಳಾಂತರ ಮಾಡ್ಬೇಕಾಗತ್ತೆ ಹೇಗೆ? ಇಲ್ಲ, ನೀವು 2 steps ಅಪ್ ಇದ್ರಲ್ಲಿ ಮಾಡ್ಕೋಬಹುದು, ಒಂದು ಗೇಜ್ ಅಲ್ಲಿ ಮಾಡಬಹುದು, ಒಂದು ಗ್ರೌಂಡ್ ಅಲ್ಲಿ ಮಾಡಬಹುದು. ಗ್ರೌಂಡ್ ಅಲ್ಲಿ ಮಾಡಿದಾಗ ಒಂದು ಖಾಲಿ ಬಾಕ್ಸ್ ಬಿಟ್ಕೋಬೇಕಾಗುತ್ತೆ, ಖಾಲಿ ಬಾಕ್ಸ್ಗೆ ಶಿಫ್ಟ್ ಮಾಡ್ಕೊಂಡು ಇದನ್ನ ಕ್ಲೀನ್ ಮಾಡ್ಕೊಂಡು ಮತ್ತೆ ಅದಕ್ಕೆ ಏನಾರ ಒಂಚೂರು ಅಪ್ಲೈ ಮಾಡ್ಬಿಟ್ಟು ಮತ್ತೆ ಅದೇ ಬಾಕ್ಸ್ಗೆ ಬಿಟ್ಕೋಬಹುದು, ಅಲ್ಲೇ ಇದ್ರೆ ಏನು ತೊಂದರೆ ಆಗಲ್ಲ, ಕ್ಲೀನ್ ಮಾಡ್ಕೋಬಹುದು. ಈಗ ನಾವು ಗೇಜ್ ಅಲ್ಲಿ ಮಾಡಿದ್ರೆ ಅದ್ರದ್ದು ತ್ಯಾಜ್ಯ ಎಲ್ಲ ಕೆಳಗಡೆ ಬರಹಂಗ್ ಮಾಡ್ಕೋಬಹುದು? ಹೌದು, ಗೇಜ್ ಅಲ್ಲಿ ಮಾಡಿದ್ರೆ ಕೆಳಗಡೆ ಬರೋ ತರ ಮಾಡ್ಕೋಬಹುದು, ಈಸಿ ಆಗುತ್ತೆ. ಬಟ್ ಫುಡ್ ವೇಸ್ಟ್ ಆಗುತ್ತೆ ಅನ್ನೋ ಒಂದು ಕಾರಣಕ್ಕೆ ಗ್ರೌಂಡ್ ಅಲ್ಲಿ ಮಾಡೋದು ಒಳ್ಳೇದು ಅಂತ ನಮ್ಮ ಸಜೆಷನ್ ಅಷ್ಟೇ. ಈಗ ನೀವು ಗ್ರೌಂಡ್ ಅಲ್ಲೇ ಮಾಡ್ತಾ ಇದ್ದೀರಿ? ಕೆಲವೊಂದು ಗ್ರೌಂಡ್ ಅಲ್ಲಿ ಮಾಡಿದೀವಿ, ಕೆಲವೊಂದು ಮಿಸಲು ಮಾಡಿದೀವಿ, ಯಾವ್ದು ಚೆನ್ನಾಗಿದೆ ಅಂತ ನೋಡ್ಕೊಂಡು ಆಮೇಲೆ ಲಾಸ್ಟ್ ಫೈನಲ್ ಆಗಿ ಆ ಇದಕ್ಕೆ ಬರಬೇಕಂತ ಪ್ಲಾನ್ ಮಾಡ್ಕೊತಾ ಇದೀವಿ. ನೀರು, ಅದಕ್ಕೆ ನೀರಿನ ವ್ಯವಸ್ಥೆ? ಸರ್ ನೀರು ಎಲ್ಲ ಫೀಡಲ್ಲೇ ಕೊಟ್ಬಿಡ್ತೀವಿ ಸರ್, ಅದಕ್ಕೆ ಸಪ್ರೇಟ್ ಆಗಿ ನೀರು ಇಡಲ್ಲ. ಬಟ್ ಗ್ರೌಂಡ್ ಲೆವೆಲ್ ಅಲ್ಲಿ ಮಾಡಿದಾಗ ನೀರ್ನ ಇಡಬಹುದು ಸಪ್ರೇಟ್ ಆಗಿ, ನಾವು ಒಂದು ಬೌಲ್ ಅಲ್ಲಿ ಇಡಬಹುದು. ಈಗ ಫೀಡ್ ಜೊತೆ ಹೆಂಗೆ ಕೊಡೋದು? ಈ ಫೀಡ್ ಕೊಡೋದಂತದ್ದು ಹೆಂಗೆ? ನಾವು ಏನಾದ್ರು ತಟ್ಟೆನಲ್ಲಿ ಅಥವಾ ಪಾತ್ರೆಯಲ್ಲಿ ಕೊಡಬೇಕಾಗುತ್ತೆ ಹೇಗೆ? ಹೌದು, ತಟ್ಟೆಲ್ಲೇ ಇಡಬೇಕಾಗತ್ತೆ ಫೀಡ್ನ, ಎಲ್ಲದು ಎಲ್ಲ ಥರದ್ದು 4 ಮಿಕ್ಸ್ ಮಾಡಿ ಅದಕ್ಕೆ ಮೆಡಿಸಿನ್ ಏನಾದ್ರು ಹಾಕೋದಿದ್ರೆ ಹಾಕ್ಬಿಟ್ಟು ಕಲಿಸ್ಬಿಟ್ಟು ಒಂದೊಂದು ತಟ್ಟೆಲಿ ಇಟ್ಬಿಟ್ಟು ಕೊಡಬೇಕಾಗತ್ತೆ. ನೀವು 2 ಹಸಿರು ಮೇವು ಕೊಡಬೇಕು ಅಂತ ಹೇಳಿದ್ರಿ, ಯಾವ್ಯಾವ ಹೊತ್ತಲ್ಲಿ ಕೊಡ್ತೀರಾ? ಮಾರ್ನಿಂಗ್ 8 o'clock ಗ್ರೀನ್ ಕೊಡ್ತೀವಿ, ಮತ್ತೆ ಮಧ್ಯಾಹ್ನ ಒಂದು 12-1 ಟೈಮಲ್ಲಿ ಫೀಡ್ ಮಾಡ್ತೀವಿ, ಮತ್ತೆ ಸಂಜೆ 6-7 ಮತ್ತೆ ಗ್ರೀನ್ ಕೊಡ್ತೀವಿ. 3 times ಮೇಂಟೈನ್ ಮಾಡ್ತಾ ಇದೀವಿ. ಇದಕ್ಕೇನಾದರೂ ರೋಗ ರುಜಿನಗಳು ಬರ್ತಕ್ಕಂಥ ಸಾಧ್ಯತೆ ಇರುತ್ತಾ? ಬಂದರೆ ಹೇಗೆ ಅದನ್ನ ನಿವಾರಣೆ ಮಾಡ್ತಕ್ಕಂಥದ್ದು ಅಥವಾ ನಿರ್ವಹಣೆ ಮಾಡ್ತಕ್ಕಂಥದ್ದು? ಖಂಡಿತ ರೋಗ ಬರುತ್ತೆ, ಇದಕ್ಕೆ ಒಂದು 3 ಡಿಸೀಸ್ ಇದೆ. ಒಂದು ಗಂಟಲಲ್ಲಿ ಗಂಟು ಬರೋಂಥದ್ದು, ಅದಕ್ಕೂ ಒಂದು ಮೆಡಿಸಿನ್ ಹಾಕಿರೋ ಅದು ಕ್ಲಿಯರ್ ಆಗುತ್ತೆ. ಅದು ಬಿಟ್ಟರೆ ನೆಕ್ಸ್ಟು ಐ ಇನ್ಫೆಕ್ಷನ್ ಸ್ಟಾರ್ಟ್ ಆಗುತ್ತೆ, ಅದಕ್ಕೆ ಡ್ರಾಪ್ಸ್ ಹಾಕಿರೋ ಅದು ಕ್ಲಿಯರ್ ಆಗುತ್ತೆ. ನೆಕ್ಸ್ಟ್ ಇನ್ನೊಂದು ಬಂದು ಕಜ್ಜಿ ಅಂತ ಬರುತ್ತೆ, ಏನು ರ್ಯಾಬಿಟಿ ಬರುತ್ತಲ್ಲ ಅದೇ ಥರ ಬರುತ್ತೆ, ಅದಕ್ಕೂ ಹೈಟೆಕ್ ಅಂತ ಒಂದು ಮೆಡಿಸಿನ್ ಯೂಸ್ ಮಾಡಿದರೆ ಅದು ಕ್ಲಿಯರ್ ಆಗುತ್ತೆ. ಅದಕ್ಕೂ ಸಜೆಷನ್ ಇದೆ, ಮಾಡ್ಬೋದು, ಕ್ಲಿಯರ್ ಮಾಡ್ಕೋಬೋದು. ಈ ಸಾಕಾಣಿಕೆ ಮಾಡುವಾಗ ನಾವು ಯಾರಾದರೂ ನುರಿತಂತಹ ವೈದ್ಯರು ಅಥವಾ ತಜ್ಞರ ಸಂಪರ್ಕದಲ್ಲಿ ಇದ್ಕೊಂಡು ಸಾಕ್ಬೋದು ಅಥವಾ ನಾವೇ ನಮಗೆ ಗೊತ್ತಾಗುತ್ತೋ ಹೇಗೆ? ಸ್ಟಾರ್ಟಿಂಗ್ ನಿಮ್ಗೇನು ಗೊತ್ತಾಗ್ಲಿಲ್ಲ ಅಂದ್ರೆ ವೈದ್ಯರು ಸಜೆಷನ್ ತಗೋಬಹುದು, ಇಲ್ಲ ಅಂತಂದ್ರೆ 1-2 ನಾವು ಅದಕ್ಕೆ ರೂಢಿ ಆಯ್ತು ಅಂದ್ರೆ ನಾವೇ ಆರಾಮಾಗಿ ಮಾಡ್ಕೊಂಡ್ಬೋದು. ನಾನು ಇವತ್ತಿನವರೆಗೆ ಯಾವ್ದೇ ಡಾಕ್ಟರ್ ಸಜೆಷನ್ ತಗೊಂಡಿಲ್ಲ, ನಾನೇ ಹೋನಾಗಿ ಮಾಡ್ತಾ ಇದ್ದೀನಿ. 8 ವರ್ಷದಿಂದ ಯಾವ್ದೇ ಡಿಶೀಸ್ ಜಾಸ್ತಿ ಬರ್ತಾ ಇಲ್ಲ, ಇವಾಗ ಕಂಟ್ರೋಲ್ ಆಗಿದೆ ಎಲ್ಲ. ಅದನ್ನು ಈಗ ಅದಕ್ಕೆ ನಾವು ಅನಿಮಲ್ ವೀಕ್ ಆಗ್ತಾ ಇದೆ ಅಂತ ಗೊತ್ತಾಗುತ್ತೆ. ಆ ಅನಿಮಲ್ ವೀಕ್ ಆಗ್ತಾ ಇದೆ ಅಂದ್ರೆ ಏನು ಪರ್ಪಸ್ ವೀಕ್ ಆಗಿದೆ ಅಂತ ಚೆಕ್ ಮಾಡಿದಾಗ ಐ ಇನ್ಫೆಕ್ಷನ್ ಆಗಿದ್ರೆ ಫಿಡ್ ತಿನ್ನಲ್ಲ, ಫಿಡ್ ತಿಂದ ಇದ್ದಾಗ ಅದು ಒಂದ್ ಸ್ವಲ್ಪ ವೀಕ್ ಆಗ್ತಾ ಹೋಗುತ್ತೆ, ಗೊತ್ತಾಗ್ಬಿಡುತ್ತೆ ಅದು. ಅದನ್ನ ನೋಡ್ಬಿಟ್ಟು ನಾವು ಅದಕ್ಕೆ ಟ್ರೀಟ್ಮೆಂಟ್ ಮಾಡಿದ್ರೆ ಕ್ಲಿಯರ್ ಆಗುತ್ತೆ, ವಿತ್ ಇನ್ 3 ಡೇಸ್ ಅಲ್ಲೆಲ್ಲ ಕ್ಲಿಯರ್ ಆಗುತ್ತೆ ನೋಡ್ಕೊಂಡ್ರೆ. ಏನ್ ಔಷಧಿ ಕೊಡ್ತೀರಾ ಅದಕ್ಕೆ? ಸರ್ ಹೈಟೆಕ್ ಮಾಡ್ತೀವಿ ಫಸ್ಟ್, ಅಂದ್ರೆ ಓವರಲ್ ಸೊಲ್ಯೂಷನ್ ಅಂದ್ಬಿಟ್ಟು ಹೈಟೆಕ್ ಕೊಡ್ತೀವಿ, ಫೀಡ್ ಜೊತೆನೆ ಕೊಡ್ತೀವಿ. ಐ ಇನ್ಫೆಕ್ಷನ್ ಸ್ಟಾರ್ಟ್ ಆಗಿದ್ರೆ ಒಂದು ಐ ಡ್ರಾಪ್ಸ್ ಬರುತ್ತೆ, ಐ ಡ್ರಾಪ್ಸ್ನ ಹಾಕ್ಬಿಟ್ಟು ಕ್ಲಿಯರ್ ಮಾಡ್ತೀವಿ. ಅದು 3 ಡೇಸ್ ನಾವು ಕಂಟಿನ್ಯೂಸ್ ಆಗಿ ಹಾಕ್ಬಿಟ್ರೆ ಬೆಳಗ್ಗೆ ಸಂಜೆ ಹಾಕಿದ್ರೆ ಕ್ಲಿಯರ್ ಆಗುತ್ತೆ. ಪ್ರತಿಯೊಂದಕ್ಕೂ ಹಿಡಿದು ಹಾಕ್ಬೇಕು ಹೇಗೆ? ಹೌದು, ಸಾಧ್ಯ ಆಗುತ್ತೆ. ಯಾಕೆಂತಂದ್ರೆ 100,000 ಸಂಖ್ಯೆಯಲ್ಲಿ ಇರುತ್ತದೆ. ಇಲ್ಲ, ನಾವು ಅಬ್ಸರ್ವ್ ಮಾಡ್ತೀವಿ, ಯಾವ್ದು ಡ್ಯಾಮೇಜ್ ಆಗಿದೆ ಅಂತ ಅನ್ಸುತ್ತೆ ಅದನ್ನ ಸಪರೇಟ್ ಕ್ಯಾಬಿನ್ಗೆ ಹಾಕೊಂಡ್ಬಿಡ್ತೀವಿ, ಅದಕ್ಕೆ ಕ್ಲಿಯರ್ ಮಾಡ್ಕೊಂಡಿರ್ತೀವಿ. ಪ್ರತಿಯೊಂದು ಅಬ್ಸರ್ವ್ ಮಾಡ್ಕೊಂತ ಹೋಗುತ್ತೆ, ಗೊತ್ತಾಗ್ಬಿಡುತ್ತೆ. ಗೊತ್ತಾಗಿ ಗೊತ್ತಾಗಿದ್ದು ಕ್ಲಿಯರ್ ಮಾಡ್ಕೊಂಡು ಹೋಗ್ಬೋದು, ಮಾಡ್ಬೋದು ಸರ್. ಜಾಸ್ತಿ ಇದ್ರೂ ಮಾಡ್ಬೋದು, ಏನು ತೊಂದರೆ ಇಲ್ಲ. ಅದು ಏನಾದರೂ ನಾವು ನಿರ್ಲಕ್ಷ್ಯ ಮಾಡಿದ್ರೆ ಹೆಚ್ಚು ವೃದ್ಧಿಯಾಗಿ ತೊಂದರೆ ಕೊಡೋ ಅಂತ ಸಾಧ್ಯತೆ ಇರುತ್ತೆ. ಖಂಡಿತ, ಅದು ಕರೆಕ್ಟ್ ಆಗಿ ನಾವು ಕ್ಲಿಯರ್ ಮಾಡ್ಕೊಳ್ಳಿಲ್ಲ ಅಂದ್ರೆ ಬೇರೆದಕ್ಕೂ ಸ್ಪ್ರೆಡ್ ಆಗುತ್ತೆ, ಮತ್ತೆ ಅನಿಮಲ್ಲು ಡ್ಯಾಮೇಜ್ ಆಗುತ್ತೆ, ಅಂದ್ರೆ ಸತ್ತೋಗೋಂತ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಅದನ್ನ ಕ್ಲಿಯರ್ ಮಾಡ್ಕೊಂಡ್ರೆ ಆರಾಮಾಗಿ ಶೆಡ್ ಕ್ಲೀನ್ ಆಗಿರುತ್ತೆ, ಏನಾದ್ರು ಪ್ರಾಬ್ಲಮ್ ಆಗುತ್ತೆ ಬೇರೆಕ್ಕೂ. ನಿಮ್ಗೆ ಯಾವಾಗಲಾದ್ರೂ ಆತರ ದೊಡ್ಡ ಸಮಸ್ಯೆ ಏನಾದರೂ ಕಂಡು ಬಂದಿತ್ತ? ಇಲ್ಲ, ನಮ್ಗೆ ಯಾವ್ದು ಆತರ ದೊಡ್ಡ ಸಮಸ್ಯೆ ಬಂದಿಲ್ಲ, ಯಾಕೆಂದ್ರೆ ನಾವು ಅಬ್ಸರ್ವ್ ಮಾಡ್ತಾ ಇರ್ತೀವಿ, ನಮ್ಗೆ ಗೊತ್ತು ಇದೇ ತರ ಬರುತ್ತೆ ಅನ್ನೋದು. ಅದು ಯಾವ ಟೈಮಲ್ಲಿ ಬರುತ್ತೆ ಅನ್ನೋದು ಕರೆಕ್ಟ್ ಆಗಿ ಗೊತ್ತಿರೋದ್ರಿಂದ ನಾವು ಕ್ಲೀನ್ ಮಾಡ್ಕೊತಾ ಇರ್ತೀವಿ. ಹೊಸಬ್ರು ಮಾಡೋರ್ಗೆ ಏನಾಗಂದ್ರೆ ಯಾವ ಟೈಮಲ್ಲಿ ಬರುತ್ತೆ ಅಂತ ಗೊತ್ತಿರಲ್ಲ, ಅದು ಗೈಡೆನ್ಸ್ ತಗೊಂಡು ಮಾಡ್ಬೇಕಾಗತ್ತೆ. ಸಾಮಾನ್ಯವಾಗಿ ಯಾವ ಸಂದರ್ಭದಲ್ಲಿ ಈ ತರದ ಕಾಯಿಲೆಗಳು ಬರುವಂತ ಸಾಧ್ಯತೆ ಇರುತ್ತೆ? ಮಳೆಗಾಲದಲ್ಲಿ ಜಾಸ್ತಿ ಬರುತ್ತೆ. ಮಳೆಗಾಲದಲ್ಲಿ ಜಾಸ್ತಿ ಯಾಕೆ ಬರುತ್ತೆ ಅಂದ್ರೆ ಹೆಚ್ಚು ಕೋಲ್ಡ್ ಆಗುತ್ತೆ, ಕೋಲ್ಡ್ ಆದಾಗ ಏನಾಗುತ್ತೆ ಕಣ್ ಕಟ್ಟೋದು ಜಾಸ್ತಿ ಆಗುತ್ತೆ, ಮತ್ತೆ ಹೆವಿ ಹೀಟ್ ಆದಾಗಲೂ ಜಾಸ್ತಿ ಆಗುತ್ತೆ, ಅವಾಗಲೂ ಕಣ್ ಕಟ್ಟೋದು ಜಾಸ್ತಿ ಆಗುತ್ತೆ, ಆ ಟೈಮಲ್ಲಿ ಈ ಇನ್ಫೆಕ್ಷನ್ ಎಲ್ಲ ಸ್ಟಾರ್ಟ್ ಆಗೋದು ಜಾಸ್ತಿ ಆಗುತ್ತೆ. ವರ್ಷ ಪೂರ್ತಿ ಸಾಕಾಣಿಕೆಯನ್ನು ಮಾಡಬಹುದಲ್ವಾ ಇದನ್ನ? ಸರ್ ಮಾಡ್ಬೋದು ಸರ್, ವರ್ಷ ಪೂರ್ತಿ ಮಾಡ್ಬೋದು, ಏನು ತೊಂದರೆ ಇಲ್ಲ. ಈಗ ಒಂದು ಮರಿ ಇವತ್ತು ಹುಟ್ಟಿತು ಅಂತ ಹೇಳಿದ್ರೆ ನಾವು ಅದನ್ನು ಮಾರಾಟ ಮಾಡಬೇಕು ಅಂತ ಅಂದ್ರೆ ಎಷ್ಟು ದಿವಸಗಳವರೆಗೆ ಸಾಕಾಣಿಕೆ ಮಾಡಬೇಕಾಗುತ್ತೆ? ಇವತ್ತು ಹುಟ್ಟಿದ ಮರಿನ ನೀವು ಮಾರ್ಬೇಕಂದ್ರೆ 35 ದಿನ ಬೇಕಾಗುತ್ತೆ, ಅದು 250 ಗ್ರಾಮ್ ಬರಕ್ಕೆ 35 ದಿನ ತಗೊಳುತ್ತೆ. 35 ದಿವಸಕ್ಕೆ ಬೇಕಾಗುತ್ತೆ, 35 ದಿನಕ್ಕೆ ಬರುತ್ತೆ. ಅಲ್ಲಿವರೆಗೆ ಒಂದು 250 ಗ್ರಾಮ್ ಬರುತ್ತೆ ಅದು. ಹೌದು, 250 ಗ್ರಾಮ್ ಬರುತ್ತೆ. ಅಂತಂದ್ರೆ ನಾವು ಚೆನ್ನಾಗಿ ಅದಕ್ಕೆ ಬೇಕಾದಂತ ಆಹಾರ ಫುಡ್ ಇದನ್ನೆಲ್ಲ ಕೊಟ್ರೆ 35 ದಿವಸಕ್ಕೆ ಬರುತ್ತೆ. ಅದು ನೀವು ಕರೆಕ್ಟ್ ಆಗಿ ಅದಕ್ಕೆ ಮೇಂಟೈನ್ ಮಾಡಿ ಇನ್ನೂ ಬೇಗನೂ ಬರುತ್ತೆ. ನೀವು ಕರೆಕ್ಟ್ ಆಗಿ ಫುಡ್ ಮೇಂಟೈನ್ ಮಾಡಲಿಲ್ಲ ಲೇಟ್ ಆಗುತ್ತೆ. ನೀವು ಇನ್ನ ಕ್ಲೀನ್ ಆಗೋದಕ್ಕೆ 3 ಟೈಮ್ 4 ಟೈಮ್ ಗ್ರೀನ್ ಕೊಟ್ಕೊಂಡ್ ಬಂದ್ರೆ ತಾಯಿಯಿಂದ ಬೇರ್ಪಡಿಸಿದ ಮೇಲೆ ನಿಮ್ಗೆ ಅರೌಂಡ್ ಒಂದು 25-30 ಡೇಸ್ಗೆ ಬರೋ ಸಾಧ್ಯತೆಗಳು ಇರುತ್ತೆ. ಒಂದೊಂದು ಮರಿಗಳು ಎಷ್ಟು ಮರಿಯನ್ನು ಹಾಕುತ್ತೆ? ನಾವು ತಾಯಿನ ಯಾವ ತರ ಗ್ರೋತ್ ಮಾಡ್ತೀನಿ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಇವಾಗ ನನ್ನ ಹತ್ರ 7, 8, 9 ಹತ್ತು ಹಾಕಿರೋಂತ ಚಾನ್ಸಸ್ ಇದೆ, ನಾನು ಅದನ್ನ ವಿಡಿಯೋ ಎಲ್ಲ ಮಾಡಿದೀನಿ, ಅದನ್ನು ಬೇಕಾದ್ರೆ ಕೊಡ್ಬೋದು. ಬಟ್ ಕರೆಕ್ಟ್ ಆಗಿ ಒಂದು ತಾಯಿ ಬಂದು 2-5 ಗಂಟೆನೂ ಕೆಪಾಸಿಟಿ ಇದೆ ಸ್ಟಾರ್ಟಿಂಗ್ ಅಲ್ಲಿ ಆಗಕ್ಕೆ. ನೀವು ಅದನ್ನ ಇನ್ನೂ ಚೆನ್ನಾಗಿ ಗ್ರೋತ್ ಮಾಡಿ ಅದಕ್ಕೆ ಬೇಕಾದಂತ ಫೀಡ್ ಎಲ್ಲ ಸರಿಯಾಗಿ ಕೊಟ್ರೆ 7-8 ಹಾಕೋ ಸಾಧ್ಯತೆನೂ ಇರುತ್ತೆ. ಈಗ ನಾವು ಹಂದಿ ಸಾಕಾಣಿಕೆ ಮಾಡುವಾಗ, ಕೋಳಿ ಸಾಕಾಣಿಕೆ ಮಾಡುವಾಗ ಅದರ ಒಂದು ಉಷ್ಣತೆಯನ್ನ ನಾವು ಯಾವಾಗಲೂ ಕೂಡ ಬ್ಯಾಲೆನ್ಸ್ ಮಾಡಬೇಕಾಗುತ್ತೆ. ಹಾಗಾಗಿ ಲೈಟ್ಗಳನ್ನ ಬಳಸ್ತೀವಿ, ಹೀಟರ್ಗಳನ್ನ ಬಳಸ್ತೀವಿ, ಇಲ್ಲೂ ಕೂಡ ಆ ತರದ ಬಳಕೆ ಮಾಡೋ ಅಂತ ಅಗತ್ಯ ಇರುತ್ತೆ. ಹೇಗೆ? ಕೆಲವೊಂದು ಟೈಮ್ ಬೇಕಾಗುತ್ತೆ ಸರ್, ಕೋಲ್ಡ್ ಇದ್ದಾಗ ಮಾತ್ರ, ಇದ್ದಂತೆ ಏನು ಅವಶ್ಯಕತೆ ಇರಲ್ಲ. ಬಟ್ ಅವರೇಜ್ ಟೆಂಪರೇಚರ್ ಬಂದು 35-15 ಒಳಗಡೆ ಕಂಟ್ರೋಲ್ ಇದ್ರೆ ಆರಾಮಾಗಿರುತ್ತೆ ಇದು. ಅದಕ್ಕಿಂತ ಲೋ ಬಂದ್ರೂ ಕಷ್ಟ ಆಗುತ್ತೆ, ಅದಕ್ಕಿಂತ ಹೈ ಬಂದ್ರೂ ಕಷ್ಟ ಆಗುತ್ತೆ. ಅಂತ ಟೈಮಲ್ಲಿ ಟೆಂಪರೇಚರ್ನ ಕಂಟ್ರೋಲ್ ಮಾಡಬೇಕಾಗುತ್ತೆ. ಟೆಂಪರೇಚರ್ ಕಂಟ್ರೋಲ್ ಮಾಡ್ಲಿಕ್ಕೆ ಏನು ಬಳಕೆ ಮಾಡ್ತೀರಿ? ಹೀಟರ್ ಯೂಸ್ ಮಾಡ್ತೀವಿ, ಇಲ್ಲಾಂದ್ರೆ ಪವರ್ ಹಾಕ್ತೀವಿ, ಲೈಟ್ ಹಾಕೊಳ್ತೀವಿ ಜಾಸ್ತಿ. ಈ ಮೊಲ ಸಾಕಾಣಿಕೆಗಿಂತ ಹೇಗೆ ಭಿನ್ನ ಅಥವಾ ಹೇಗೆ ಸಾಮ್ಯತೆ ಇರುತ್ತೆ ಈ ಗಿನಿಪಿಗ್ ಸಾಕ್ತಕ್ಕಂಥದ್ದು? ಸರ್ ಮೊಲ ಸಾಕಾಣಿಕೆ ಅಂತ ಅಂದ್ರೆ ಅದನ್ನ ಒಂದು ರೀಸೇಲ್ ಮಾಡ್ಬೇಕಂದ್ರೆ 4 ಮಂತ್ಸ್ ಬೇಕಾಗುತ್ತೆ. ಅದೇ ಗಿನಿಪಿಗ್ ಆದ್ರೆ ನಿಮ್ಗೆ 45 ಡೇಸ್ ಒಳಗಡೆ ರೀಸೇಲ್ ಮಾಡ್ಬಿಟ್ಟಿರ್ತೀವಿ. ಮತ್ತೆ ಅದು ಕಾಸ್ಟ್ ಆಫ್ ವರ್ಕ್ ಜಾಸ್ತಿ ತಗೊಳುತ್ತೆ ಇದು ರಾಬಿಟ್ ಆದ್ರೆ. ಗಿನಿಪಿಗ್ ಆದ್ರೆ ಕಾಸ್ಟ್ ಆಫ್ ವರ್ಕ್ ಕಮ್ಮಿ ಆಗುತ್ತೆ, ಮತ್ತೆ ಲಾಭನೂ ಅಧಿಕವಾಗಿದೆ, ಅದರಿಂದ ಗಿನಿಪಿಗ್ ಬೆಟರ್ ಅನ್ಸುತ್ತೆ. ಗಿನಿಪಿಗ್ ಏನಾದರೂ ತೊಂದರೆ ಕೊಡುತ್ತಾ ನಮಗೆ? ಸರ್ ತೊಂದರೆ ಯಾವುದೇ ಕಾರಣಕ್ಕೂ ಕೊಡಲ್ಲ. ಒಂದು ಏನಂದ್ರೆ ಗಂಡು ಜಾಸ್ತಿ ಇದ್ದಾಗ ಏನಾರ ಅಕಸ್ಮಾತ್ ಮುಟ್ಟಕ್ ಹೋದ್ರೆ ಅದು ಕಚ್ಚದ್ ಬಿಟ್ರೆ ಇದ್ದಂತೆ ಇದ್ದಾಗ ನಾರ್ಮಲ್ ಆಗಿ ಒಂದು ಸಾಧು ಪ್ರಾಣಿನೇ, ಅದು ಏನು ತೊಂದರೆ ಮಾಡಲ್ಲ. ಅದು ಕಚ್ಚಿದ್ರೆ ಏನಾದರೂ ಚಿಕಿತ್ಸೆ ಬೇಕಾಗುತ್ತಾ ನಮಗೆ? ಏನು ಬೇಕಾಗಿಲ್ಲ ಸರ್, ಅದೇನು ತೊಂದರೆ ಇಲ್ಲ. ತುಂಬಾ ಬಲವಾಗಿ ಕಚ್ಚುತ್ತಾ ಹೇಗೆ? ಬಲವಾಗಿ ಅಂದ್ರೆ ಹಲ್ಲು ಶಾರ್ಪ್ ಇರುತ್ತಲ್ಲ ಅದು ಇದು ಮಾಡುತ್ತೆ, ಬಟ್ ಏನು ಪ್ರಾಬ್ಲಮ್ ಏನು ಆಗಲ್ಲ ಅದರಿಂದ. ನಮಗೂ ಒಂದು 5-6 ಸಲ ಕಚ್ಚಿದೆ, ಏನು ಪ್ರಾಬ್ಲಮ್ ಆಗಿಲ್ಲ, ಆರಾಮಾಗಿ, ಏನು ತೊಂದರೆ ಇಲ್ಲ. ಈಗ ಗಂಡು ಹೆಚ್ಚಾದಾಗ ಹೇಗೆ ಅದನ್ನ ನಾವು ಬೇರೆ ತರ ಬ್ಯಾಲೆನ್ಸ್ ಮಾಡುವಂಥದ್ದು? ಇವಾಗ ಒಂದು ಬಾಕ್ಸ್ ಇಷ್ಟೇ ಅಂತಾನೆ ಬಿಟ್ಟಿರ್ಬೇಕಾಗತ್ತೆ, ಒಂದು ಗಂಡಿಗೆ ಇಷ್ಟು ಹೆಣ್ಣು ಅಂತ ಬಿಟ್ಟಿರ್ತೀವಿ, ಬೇರೆ ಬಾಕ್ಸ್ ಇಂದ ಒಂದು ಗಂಡನ ಅದಕ್ಕೆ ಬಿಟ್ಟಾಗ ಗಂಡು ಇದ್ದಾಗ ಕಿತ್ತಾಡೋದು ಜಾಸ್ತಿ ಇರುತ್ತೆ. ಅಂತ ಟೈಮಲ್ಲಿ ಅದನ್ನ ಮುಟ್ಟಕ್ ಹೋಗ್ಬಾರ್ದು. ಸಪ್ರೇಟ್ ಆಗಿದ್ದಾಗ ಏನು ತೊಂದರೆ ಮಾಡಲ್ಲ, ಒಂದು ಸಿಂಗಲ್ ಗಂಡು ಇದ್ದಾಗ ಏನು ಮಾಡಕ್ ಹೋಗಲ್ಲ ಅದು. ಈಗ ನಾವು ಕೇಜ್ ಮಾಡ್ಕೊಂಡ್ರೆ ಸಾಕಾಣಿಕೆ ಮಾಡ್ಲಿಕ್ಕೆ ಒಂದೊಂದು ಕೇಜ್ ಅಲ್ಲಿ ಎಷ್ಟು ಗಿನಿಪಿಗ್ಗಳನ್ನು ಬಿಡಬಹುದು? ಸರ್ ನಿಮ್ಗೆ ಬೆಟರ್ ಅಂದ್ರೆ 3:1 2x2 ಒಂದು ಗೇಜ್ ಮಾಡ್ಕೋಬೇಕಾಗತ್ತೆ. 2x2 ಗೇಜ್ ಮಾಡ್ಕೊಂಡ್ರೆ 3:1 ಬಿಟ್ಕೊಂಡ್ರೆ ಬೆಟರ್ ಅನ್ಸುತ್ತೆ ಸರ್. 3 ಹೆಣ್ಣಿಗೆ 1 ಗಂಡು ತರ ಬಿಟ್ಕೊಂಡ್ರೆ ಬೆಟರ್ ಅನ್ಸುತ್ತೆ. ಅಂದ್ರೆ ಒಂದೊಂದು ಕೇಜ್ಗೆ 4 ಇಲಿಗಳು ಬಿಟ್ಕೊಂಡ್ರೆ, 4 ಬಿಟ್ಕೊಂಡ್ರೆ ಅದಾಕಂತ ಮರಿಗಳಿಗೂ ಸ್ಪೇಸ್ ಇರುತ್ತೆ. ಒಂದು ಗಿನಿಪಿಗೆ 1 ಫೀಟ್ ಕೆಲವೊಂದು ಏನು ಹೊಸ ಡಿಸೀಸ್ ಎಲ್ಲ ಬರುತ್ತೆ ಅದು ಹ್ಯೂಮನ್ ಮೇಲೆ ಯೂಸ್ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಫಸ್ಟ್ ಗಿನಿಪಿಗ್ ಮೇಲೆ ಯೂಸ್ ಮಾಡಿ ಅದರಿಂದ ಸಕ್ಸಸ್ ಆದಂಥದ್ದನ್ನ ಔಷಧಿನ ಮೆಡಿಸಿನ್ನ ಹ್ಯೂಮನ್ ಮೇಲೆ ಯೂಸ್ ಮಾಡ್ತಾರೆ. ಪ್ರತಿಯೊಂದು ಡಿಸೀಸ್ಗೂ ಫಸ್ಟ್ ಪ್ರಯೋಗ ಮಾಡ್ತಾರೆ, ಮತ್ತೆ ಯಾವ್ದಾರ ಫುಡ್ ಪ್ರಾಬ್ಲಮ್ಸು ಅಥವಾ ಅದು ಇದು ಏನಾದ್ರು ಇದ್ರೆ ಇದ್ರ ಮೇಲೆ ಪ್ರಯೋಗ ಮಾಡಿನೇ ನೆಕ್ಸ್ಟ್ ಇದು ಮಾಡ್ತಾರೆ ಸರ್. ಈಗ ಯಾರು ಕೊಂಡ್ಕೊಳ್ತಾರೆ ನಿಮ್ಮ ಹತ್ರ ಬಂದು ಇದನ್ನ? ರಿಸರ್ಚ್ ಲ್ಯಾಬ್ಗಳಂತ ಇರುತ್ತೆ ಸರ್, ಗವರ್ಮೆಂಟ್ ಆಫ್ ಇಂಡಿಯಾದಿಂದ ಲೈಸೆನ್ಸ್ ಹೋಲ್ಡರ್ ಇರ್ತಾರಲ್ಲ ಅವರು ನಮ್ಮ ಹತ್ರ ಬೈ ಮಾಡ್ತಾರೆ ಸರ್. ಅಂತಂದ್ರೆ ಈ ಕೇಂದ್ರ ಸರ್ಕಾರದ ಕೆಲವು ಸಂಶೋಧನಾ ಸಂಸ್ಥೆಗಳು, ರಾಜ್ಯ ಸರ್ಕಾರದ ಸಂಶೋಧನಾ ಸಂಸ್ಥೆಗಳು, ಅದೇ ರೀತಿ ಇವತ್ತು ಖಾಸಗಿಯಾಗಿಯೂ ಕೂಡ ಸಾಕಷ್ಟು ಸಂಶೋಧನಾ ಸಂಸ್ಥೆಗಳಿದ್ದಾವೆ, ಅವರೆಲ್ಲರೂ ಕೂಡ ಇದನ್ನ ಬಂದು ಖರೀದಿ ಮಾಡ್ತಾರೆ. ಹೌದು, ಜಾಸ್ತಿ ಬಂದು ಖಾಸಗಿಯಾಗಿ ಇರೋಂತ ರಿಸರ್ಚ್ ಸೆಂಟರ್ಗಳು ಜಾಸ್ತಿ ಬೈ ಮಾಡುತ್ತೆ. ಗವರ್ಮೆಂಟ್ ಅವ್ರು ಯಾರು ಡೈರೆಕ್ಟ್ ಆಗಿ ಬಂದು ರಿಸರ್ಚ್ ಅವರು ನಮ್ಮ ಹತ್ರ ಬೈ ಮಾಡಲ್ಲ, ಖಾಸಗಿಯವ್ರು ತಗೊಂಡೋಗಿ ಅವರು ಬೇರೆಯವ್ರಿಗೆ ರೀಸೇಲ್ ಮಾಡ್ಕೊಂತಾರೆ. ಈ ಶಾಲಾ ಕಾಲೇಜುಗಳಲ್ಲಿ ಮತ್ತೆ ಕೆಲವು ಈ ಹೈಯರ್ ಎಜುಕೇಶನ್ ಇನ್ಸ್ಟಿಟ್ಯೂಟ್ ಅಂತ ಹೇಳಿ ಕರಿತೀವಿ, ಉನ್ನತ ಶೈಕ್ಷಣಿಕ ಸಂಸ್ಥೆಗಳು ಅಂತ ಹೇಳಿ, ಅವರು ಕೂಡ ಖರೀದಿ ಮಾಡ್ತಾರೆ? ಅವರು ಡೈರೆಕ್ಟ್ ರೈತರಿಂದ ಬೈ ಮಾಡಲ್ಲ ಸರ್, ಯಾರು ಲೈಸೆನ್ಸ್ ಹೋಲ್ಡರ್ ಇರ್ತಾರಲ್ಲ ಸೆಂಟ್ರಲ್ ಗೌರ್ಮೆಂಟ್ ಲೈಸೆನ್ಸ್ ಹೋಲ್ಡರ್ ಇರ್ತಾರಲ್ಲ ಅವರಿಂದ ಬೈ ಮಾಡ್ತಾರೆ. ಬಟ್ ಆ ರಿಸರ್ಚ್ ಸೆಂಟರ್ ಅವರು ಫಾರ್ಮರ್ ಇಂದ ಡೈರೆಕ್ಟ್ ಬೈ ಮಾಡ್ಕೊಂಡು ಅವ್ರು ರೀಸೇಲ್ ಮಾಡ್ಕೊಂತಾರೆ ಸರ್. ಅದನ್ನ ಸಾಮಾನ್ಯವಾಗಿ ನಾವ್ ಎಷ್ಟು ಹಾಕಿರ್ತೀವೋ ಅದಷ್ಟಕ್ಕೂ ಕೂಡ ಬೇಡಿಕೆ ಇರುತ್ತೆ ಸರ್. ಇದೆ ಸರ್, ಆಲ್ ಓವರ್ ಇಂಡಿಯಾ ಬಂದು ಇವಾಗ 12,000 ಅನಿಮಲ್ಸ್ ಏನೋ ರಿಕ್ವೈರ್ಮೆಂಟ್ ಇದೆ ಆಲ್ ಓವರ್ ಇಂಡಿಯಾ. ನಾನು ಕೇಳ್ಮಟ್ಟಿಗೆ ನಮ್ಮ ಹತ್ರ ಒಂದು 1,000-1,500 to 2,000 ಗಂಟೆ ಹೋಗ್ತಾ ಇದೆ, ಬೇರೆ ಬೇರೆ ಎಲ್ಲ ಸಾಕಿರೋದೆಲ್ಲ ರಿಕವರಿ ಆಗ್ತದೆ ಮಾರ್ಕೊಂತ ಇದ್ದಾರೆ ಸರ್. ಯಾವ ಊರುಗಳಿಂದ ಬರ್ತಾರೆ ನಿಮ್ಮ ಹತ್ರ ಖರೀದಿ ಮಾಡ್ಲಿಕ್ಕೆ? ನಮ್ಮ ಹತ್ರ ಜಾಸ್ತಿ ಬಂದು ಪೂನಾ ಬರುತ್ತೆ ಸರ್, ಹೈದರಾಬಾದ್ ಬರುತ್ತೆ, ಮತ್ತೆ ಬೆಂಗಳೂರು ಅವ್ರು ಬರ್ತಾರೆ, ಮತ್ತೆ ಹರಿಯಾಣದವ್ರು ಬರ್ತಾರೆ. ಅಂತಂದ್ರೆ ದೊಡ್ಡ ದೊಡ್ಡ ಮಹಾನಗರಗಳೇನಿದಾವ ಅಂತ ದೊಡ್ಡ ದೊಡ್ಡ ಊರುಗಳಿಂದಲೇ ಬಂದು ನೇರವಾಗಿ ನಿಮ್ಮ ಹತ್ರಕ್ಕೆ ಬರ್ತಾರೆ? ಹೇಗೆ ನೇರವಾಗೇ ಬರ್ತಾರೆ ಸರ್, ಮುಂಚೆ ಎಲ್ಲ ಥರ್ಡ್ ಪಾರ್ಟಿ ಕಡೆಯಿಂದ ಬರ್ತಾ ಇದ್ರೆ ಇವಾಗೆಲ್ಲ ಡೈರೆಕ್ಟ್ ಆಗಿ ನೇರವಾಗೇ ಬರ್ತಾ ಇದ್ರೆ. ಅಂದ್ರೆ ನಿಮ್ ಸಂಪರ್ಕ ದೊರೆತ ಮೇಲೆ ನೇರವಾಗಿ ನಿಮ್ಮ ಹತ್ರಕ್ಕೆ ಬರ್ತಾರೆ? ಹೌದು ಸರ್, ಸಂಪರ್ಕ ತಕ್ಕಿದ ಮೇಲೆ ಡೈರೆಕ್ಟ್ ಬರ್ತಾ ಇದ್ರೆ. ಎಲ್ಲೋ ಪೂನಾದವರು ಕೂತ್ಕೊಂಡು ಆರ್ಡರ್ ಮಾಡ್ತಾರೆ ನಿಮ್ಗೆ, ಒಂದು 200-300 ಮರಿ ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು, ಹೇಗೆ ಕಳ್ಸಿಕೊಡ್ತೀರಾ ಅವ್ರಿಗೆ? ಸರ್, ನಾವು ಬಾಕ್ಸ್ ಮಾಡಿಬಿಟ್ಟು ಬಾಕ್ಸ್ ಅಲ್ಲಿ ಇದಕ್ಕೆ ಹಾಕ್ತಿವಿ, ಪ್ಲೇನ್ಗೆ ಹಾಕ್ತಿವಿ, ಪ್ಲೇನ್ ಅಲ್ಲಿ ಹೋಗುತ್ತೆ, ಏರ್ಪೋರ್ಟ್ ಇಂದ ಕಳಿಸ್ಕೊಡ್ತೀವಿ. ಇಲ್ಲ ಅವರೇ ಡೈರೆಕ್ಟ್ ಆಗಿ ಬಂದ್ಬಿಟ್ಟು ಅವ್ರಿಗೆ ಬೇಕಾದ ಕ್ವಾಲಿಟಿನ ಅವ್ರು ಇಲ್ಲೇ ತಗೊಂಡು ಹೋಗ್ತಾರೆ, ಅವರೇ ಗಾಡಿ ಕಳಿಸಿರ್ತಾರೆ, ಅವ್ರಿಗೆ ಯಾರು ಪರ್ಸನ್ ಬಂದಿರ್ತಾರೆ ಆ ಪರ್ಸನ್ ಚೆಕ್ ಮಾಡ್ಕೊಂಡು ತಗೊಂಡು ಹೋಗ್ತಾರೆ ಸರ್. ಈಗ ಪ್ಲೇನ್ ಅಲ್ಲೆಲ್ಲ ಎಷ್ಟು ದಿವಸವರೆಗೂ ಕಳಿಸ್ಬೋದು? ಒನ್ ಡೇ ಸರ್ ಅಷ್ಟೇ, ಒಂದು 3 hours ಅಲ್ಲಿ ಹೊರಟೋಗ್ಬಿಡುತ್ತೆ, ಬುಕ್ಕಿಂಗ್ ಮಾಡಿಬಿಟ್ಟು ಒಂದು 3 hours ಅಲ್ಲಿ ಹೊರಟೋಗ್ಬಿಡುತ್ತೆ ಅಲ್ಲಿಗೆ. ಹೇಗೆ ಬಾಕ್ಸ್ ಮಾಡಿ ಕಳಿಸೋದು? ಕೆಲವೊಂದು ಫೈಬರ್ ಬಾಕ್ಸ್ ಇರುತ್ತೆ, ಆ ಬಾಕ್ಸ್ ಅಲ್ಲಿ ಓಪನ್ ಸ್ಪೇಸ್ ಬಿಟ್ಟು ಒಂದ್ ಸ್ವಲ್ಪ ಗಾಳಿ ಆಡಕ್ಕೆಲ್ಲ ಮಾಡ್ಬಿಟ್ಟು ಅದರೊಳಗೆ ಇಷ್ಟಿಷ್ಟು ಮರಿ ಅಂತ ಹಾಕ್ಬಿಟ್ಟು ಅದನ್ನ ಬಾಕ್ಸ್ ಕ್ಲೋಸ್ ಮಾಡ್ಬಿಟ್ಟು ಅಲ್ಲಿ ಬುಕ್ಕಿಂಗ್ ಕೊಡ್ತೀವಿ, ಬುಕ್ಕಿಂಗ್ ಡೈರೆಕ್ಟ್ ಅಲ್ಲಿ ಹೋಗಿ ಇಳಿಸ್ಕೊಂತಾರೆ ಅವರು. ಈಗ ಅದು ನಾವು ಕಳಿಸೋದಕ್ಕಿಂತ ಮೊದಲು ಕೂಡ ಅದಕ್ಕೆ ಫುಡ್ ಪ್ರೊವೈಡ್ ಮಾಡ್ಬೇಕಾ ಹೇಗೆ? ಇಲ್ಲ, ಮುಂಚೆನೆ ಅದಕ್ಕೆ ಗ್ರೀನ್ ಎಲ್ಲ ಹಾಕ್ಬಿಟ್ಟಿರೋ ಮತ್ತೆ ಪ್ಲೇಟ್ ಅಂತ ಒಂದು ಫೀಡ್ ಬರುತ್ತೆ, ಅದನ್ನ ಒಳಗಡೆ ಹಾಕ್ಬಿಟ್ಟಿರ್ತೀವಿ, ಅವ್ರ ಒಳಗಡೆ ತಿನ್ಕೊಂಡು ಹೋಗುತ್ತೆ. ಅದು 3 hours ಅಲ್ಲಿ ಹೋಗುತ್ತೆ, ಅಲ್ಲಿ ಅವ್ರಿಗೆ ತಗೊಂಡೋಗಿ ಬೇರೆ ಕಡೆ ಹಾಕೊಂಡು ಗ್ರೀನ್ ಎಲ್ಲ ಕೊಟ್ಕೊಂಡು ರೆಡಿ ಮಾಡ್ಕೊಂತಾರೆ. ಹೆಚ್ಚು ಇಷ್ಟಪಡುತ್ತಾ ಗ್ರೀನ್ನ ಸರ್? ಇದಕ್ಕೆ ಲೂಸನ್ ಗ್ರಾಸ್ ಅಂತ ಬರುತ್ತಲ್ಲ ಅದನ್ನ ಇಷ್ಟಪಡುತ್ತೆ ಜಾಸ್ತಿ, ಅದ್ ಬಿಟ್ರೆ ರಾಗಿ ಹುಲ್ಲು ಅಂತೂ ತುಂಬಾ ಚೆನ್ನಾಗಿ ತಿನ್ನುತ್ತೆ, ಮತ್ತೆ ಮುಸ್ಕಿನ ಜೋಳನು ತಿನ್ನುತ್ತೆ. ಗ್ರೀನ್ ಇರಲೇಬೇಕು ಅದಕ್ಕೆ, ಮೇನ್ ಗ್ರೀನೇ ಬೇಕು ಸರ್ ಇದಕ್ಕೆ. ಗ್ರೀನ್ ಬಿಟ್ರೆ ಬೇರೆ ಅದ್ರ ಮೇಲೆ ಅದನ್ನ ಇದು ಮಾಡೋಕ್ಕಾಗಲ್ಲ, ಸಕರಣಕ್ಕೆ ಮಾಡೋಕ್ಕಾಗಲ್ಲ. ಅದ್ರ ಜೊತೆ ಒಂದು ಸ್ವಲ್ಪ ಫೀಡ್ ಕೊಟ್ಟರೆ ಏನಾಗುತ್ತೆ, ರಿಸರ್ಚ್ ಸೆಂಟ್ರಲ್ಲಿ ಫೀಡ್ ಮೇಲೆ ಡಿಪೆಂಡ್ ಆಗಿರುತ್ತೆ, ಅವಾಗ ಯೂಸ್ ಆಗುತ್ತೆ, ಲಾಂಗ್ ಟೈಮ್ ಅದು ಬದುಕಿರುತ್ತೆ. ಬರೀ ಗ್ರೀನಲ್ಲಿ ಆದರೆ ಕಷ್ಟ ಅಂದ್ಬಿಟ್ಟು ಫೀಡು ಮಾಡ್ತೀವಿ ಅದಕ್ಕೆ. ಈಗ ಒಂದೊಂದು ಮರಿಯನ್ನು ಹೇಗೆ ಖರೀದಿ ಮಾಡ್ತಾರೆ ಸರ್? ಇವಾಗ ಪ್ರೆಸೆಂಟ್ ರೇಟ್ ಬಂದು 450-550 ರೂಪಾಯಿ ಗಂಟೆ ಬೈ ಮಾಡ್ತಾರೆ. ಕ್ವಾಲಿಟಿ ವೈಸ್ ಡಿವೈಡ್ ಮಾಡ್ತಾರೆ ಹನಿಮಲ್ನ, ಹೈ ಕ್ವಾಲಿಟಿ ಕೊಡ್ತು ಅಂದ್ರೆ 550 ರೂಪಾಯಿ ಗಂಟೆ ಬೈ ಮಾಡ್ತಾ ಇದ್ದಾರೆ ಸರ್, 250 grams ಇರಬೇಕು. ಈಗ ಅದರ ಗುಣಮಟ್ಟವನ್ನು ಹೇಗೆ ನಿಗದಿ ಮಾಡುವಂಥದ್ದು? ಗುಣಮಟ್ಟ ನೋಡ್ತಾರೆ ಸರ್, ಅದು ಶೈನಿಂಗ್ ಇದೆಯಾ, ಯಾವುದೇ ಪ್ರಾಬ್ಲಮ್ಸ್ ಇದೆಯಾ, ಅಥವಾ ಏನಾದ್ರು ಇನ್ಫೆಕ್ಷನ್ ಇದೆಯಾ, ಅಥವಾ ಕಾಲು ಮುರಿದಾಗಿದೆ, ಪ್ರತಿಯೊಂದನ್ನು ಅವ್ರು ಅಬ್ಸರ್ವ್ ಮಾಡ್ತಾರೆ. ಅವ್ರ ಕ್ವಾಲಿಟಿ ಅವ್ರಿಗೆ ಗೊತ್ತಾ, ಒಂದ್ಸರಿ ಫಿಕ್ಸ್ ಆಗಿರುತ್ತಲ್ಲ ಅದೇ ಇದ್ರ ಮೇಲೆ ತಗೊಂಡೋಗ್ಬಿಡ್ತಾರೆ ಸರ್. ಈಗ ಇಷ್ಟೇ ತೂಕ ಇರಬೇಕು ಅಂತ ಹೇಳಿರುತ್ತೆ ಹೇಗೆ ಸರ್? 250 grams ಮೇಲೆ ರಿಸರ್ಚ್ ಆಗೋದು ಒಂದು ಅನಿಮಲ್ ಮೇಲೆ, ಅದರಿಂದ 450 grams ಗಂಟನೂ ಇರುತ್ತೆ. ಕೆಲವೊಂದು ಎಲ್ಲೋ ರೇರ್ ಆಗಿ ಬಂದು 200 grams ಮೇಲೆ ಇರುತ್ತೆ, ಫುಡ್ ಏನಾರ ರಿಸರ್ಚ್ ಇದ್ರೆ ಮಾತ್ರ, ಇದ್ದಂತೆ 250 grams ಮೇಲೆ ರಿಸರ್ಚ್ ಆಗೋದು ಸರ್. ನೀವು ಮಾರಾಟ ಮಾಡುವಾಗ ತೂಕವನ್ನು ಆಧರಿಸಿ ಮಾರಾಟ ಮಾಡೋದು ಅಥವಾ ಮರಿ ತಲೆ ಲೆಕ್ಕ ಮಾಡಿ ಕೊಡೋದು ಹೇಗೆ? ಇಲ್ಲ ಸರ್, ತೂಕ ಮಾಡ್ಕೊಂಡೇ ತಗೊಂತಾರೆ. ಅವ್ರಿಗೆ ಯಾವ್ದು ಯಾವ ಗ್ರಾಮ್ ಬೇಕು ಆ ಗ್ರಾಮ್ನ ಮುಂಚೆನೆ ನಮ್ಗೆ ಇನ್ಫಾರ್ಮ್ ಮಾಡಿರ್ತಾರೆ, ನಾವು ಡಿವೈಡ್ ಮಾಡಿ ಇಟ್ಟಿರ್ತೀವಿ, ಅವ್ರು ಬಂದಾಗ ಆ ಗ್ರಾಮ್ನ ತೂಕ ಮಾಡ್ಕೊಂಡೆ ತಗೊಂಡೋಗ್ತಾರೆ. ಹೆಚ್ಚು ತೂಕ ಇದ್ರೆ ಹೆಚ್ಚು ಬೆಲೆ ಕೊಡ್ತಾರೆ ಹೇಗೆ? ಇಲ್ಲ, ಆ ಥರ ಏನಿಲ್ಲ, 250 grams ಮೇಲೆ ಇದ್ರೆ ನಮಗೆ ಒಂದು ಫಿಕ್ಸ್ ರೇಟ್ ಇರುತ್ತೆ, ಒಂದು 500-550 rupees ಇರುತ್ತೆ. ಅದರಿಂದ ಬಿಲೋ ಐತನೋ ಒಂದು 50 rupees ಕಮ್ಮಿ ಆಗಿರುತ್ತೆ, ಮತ್ತೆ ಕ್ವಾಲಿಟಿ ವೈಸ್ ಹೋದಾಗ ಒಂದೊಂದು ಕೆಲವೊಂದು ಕಂಪ್ನಿಗಳು ಒಂದು 50-100 rupees ಎಕ್ಸ್ಟ್ರಾ ಕೊಡುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ. ಈಗ ಸರಾಸರಿ ಒಂದು ಗಿನಿಪಿಗ್ಗೆ ಅದೊಂದು 250 grams ಇತ್ತು ಅಂತ ಹೇಳಿದ್ರೆ 500 rupees ದುಡ್ಡು ನಿಮಗೆ ಸಿಗುತ್ತೆ ಅಲ್ವಾ? ಈ 500 rupees ನೀವು ಮಾರಾಟ ಮಾಡೋದ್ರಿಂದ ನಿಮಗೆ ಖರ್ಚು ಎಷ್ಟಾಗ್ಬೋದು ಸರ್? ನಮ್ಗೊಂದು 200-250 rupees ಕಾಸ್ಟ್ ಬರುತ್ತೆ, ಒಂದು 200-250 rupees ಲಾಭ ಇರುತ್ತೆ ಸರ್. ಅಂತಂದ್ರೆ ಶೇಕಡ 100% ಲಾಭ ಇದರಲ್ಲಿ ನಾವು ನೋಡಬಹುದು. 100% ಲಾಭ ಇರುತ್ತೆ. ಏನಕ್ಕೆ ಅಂತಂದ್ರೆ ಮರಿ ಜಾಸ್ತಿ ಹಾಕುತ್ತೆ, ಇದು 4-5 ಹಾಕೋದ್ರಿಂದ ನಮ್ಗೆ ಲಾಭ ಆಗೇ ಆಗುತ್ತೆ. ಒಂದು ಹಾಕೋದಾಗಿದ್ರೆ ನಮ್ಗೆ ಕಾಸ್ಟ್ ವರ್ಕ್ ಆಗ್ತಿರಲಿಲ್ಲ, ಇದು 4-5 ಈ ತರ ಹಾಕೋದ್ರಿಂದ ಈಗ ಬ್ರೀಡರ್ ಅಂತ ಹೇಳಿ ಏನು ಮೊದಲು ತರ್ತಿರಲ್ಲ ಅದನ್ನ ಎಷ್ಟು ದಿವಸಗಳವರೆಗೆ ನಾವು ಇಟ್ಕೋಬಹುದು? ಸೊ ಒಂದು ಅನಿಮಲ್ ಬಂದು 8 ಇಯರ್ಸ್ ಬದುಕುತ್ತೆ, ಅದು ಬ್ರೀಡರ್. 8 ಇಯರ್ಸ್ ಆದ್ಮೇಲೆ ಅದು ಆಟೋಮೆಟಿಕ್ ಆಗೋದು ಸತ್ತೋಗ್ಬಿಡುತ್ತೆ, ಇಲ್ಲ ಮಧ್ಯದಲ್ಲಿ ಏನಾರ ರೋಗ ರುಜಿನಗಳು ಬಂದ್ರೆ ಸಾಯಂತ ಚಾನ್ಸಸ್ ಇರ. ಬಟ್ ಅದ್ರ ಲೈಫ್ ಬಂದು 8 ಇಯರ್ಸ್ ಇರುತ್ತೆ ಸರ್. ಈ ಒಂದು 8 ವರ್ಷದ ಮರಿ ಅಂತ ಹೇಳಿದ್ರೆ ಎಷ್ಟು ತೂಕ ಬರುತ್ತದೆ ಸರ್? ಅವರೇಜ್ 1 kg 200 grams ಎಷ್ಟು ಸರ್ ಅದು? ಅದ್ರ ಮೇಲೆ ಹೋಗಲ್ಲ, ಬಾಡಿ ವೇಟ್ ಹೋಗಲ್ಲ. ನೀವು ಮೊದಲು ಬ್ರೀಡಿಂಗ್ ಅಂತ ತಂದಿದ್ದನ್ನು ನೀವು ಓದ್ಕೊಂಡ್ರು ಇಟ್ಕೊಂಡಿದ್ರ ಅಥವಾ ಬದಲಾವಣೆ ಮಾಡಿದ್ರೆ? ಒಂದು 200 ಮರಿಯ ಮಾತ್ರ ಇದೆ 8 ಇಯರ್ಸ್ ಇಂದ, ಇನ್ ಮಿಕ್ಕಿದೆಲ್ಲ ಆಲ್ಮೋಸ್ಟ್ ಹೋಯ್ತು. ಮತ್ತೆ ರೀಸೈಕಲ್ ಮಾಡ್ಕೊಂಡು ಹೊಸದು ಸಪರೇಟ್ ಮಾಡ್ಕೊಂಡು ಮಾಡ್ಕೊಂಡಿದ್ವಿ. ಈಗ ಸಾಕಾಣಿಕೆ ಮಾಡಿದಂತ ಮರಿ ಒಂದು 250-300 grams ಬಂದಿರುತ್ತೆ ಅಂತ ಇಟ್ಕೊಳ್ಳಿ, ಆದ್ರೂ ಕೂಡ ಬೇಡಿಕೆ ಬರೋದಿಲ್ಲ, ಅದು ಯಾರು ಕೂಡ ಖರೀದಿ ಮಾಡ್ಲಿಕ್ಕೆ ಬರೋದಿಲ್ಲ, ಅಂತ ಟೈಮ್ನಲ್ಲಿ ಹೇಗೆ ಅದನ್ನ ನಿರ್ವಹಣೆ ಮಾಡುವಂಥದ್ದು? ಅದರಲ್ಲಿ ಫೀಮೇಲ್ಸ್ ಇದ್ರೆ ನಾವು ಬ್ರೀಡಿಂಗ್ ಹಾಕೋತೀವಿ, ಮೇಲ್ಸ್ ಇದ್ರೆ ಒಂದ್ ಸ್ವಲ್ಪ ವೇಸ್ಟ್ ಡ್ಯಾಮೇಜ್ ಆಗುತ್ತೆ. ಅದನ್ನ ಇವಾಗ ಹೊಸದಾಗಿ ಟ್ರೈ ಮಾಡೋಣ ಅಂತ ಮಾಡ್ತೀವಿ, ಇದು ಮಾಂಸಕ್ಕೆನಾರ ಟ್ರೈ ಮಾಡ್ಬೋದಂತ. ಬಟ್ ಅದಕ್ಕೆಲ್ಲೂ ಪರ್ಮಿಷನ್ ಇಲ್ಲ ಅಂತ ಕೇಳ್ಪಟ್ಟಿದೀವಿ. ಅದೇನೋ ಪರ್ಮಿಷನ್ ಸಿಕ್ಕಿದ್ರೆ ಅದು ಮಟನ್ಗೂ ಮಾಡಬಹುದು ಅಂತ ಯೋಚನೆ ಮಾಡ್ತಾ ಇದೀವಿ. ಈ ಗಿನಿಪಿಗ್ಗಳಿಗೆ ಏನಾದ್ರು ಯಾರಾದ್ರೂ ಶತ್ರುಗಳು ಅಂತ ಹೇಳಿರುತ್ತಾ, ಇದ್ರೆ ಅದನ್ನ ಹೇಗೆ ನಿರ್ವಹಣೆ ಮಾಡುವಂಥದ್ದು? ಶತ್ರುಗಳು ಅಂದ್ರೆ ಪಕ್ಕ ಮನೆಯಲ್ಲಿದ್ದಾಗ ಬೆಕ್ಕುಗಳು, ಅದ್ ಬಿಟ್ರೆ ಹೊರಗಡೆಯಿಂದ ಬರುವಂತ ಇಲಿಗಳು. ಆ ಇಲಿಗಳು ಬಂದ್ರೆ ಮರಿಗಳು ಮಾತ್ರ ಕಚ್ಚುತ್ತೆ, ದೊಡ್ಡದೇನು ಮಾಡಲ್ಲ. ಅದ್ ಬಿಟ್ರೆ ಹಾವು, ಈ ಮೂರನ್ನ ಕಂಟ್ರೋಲ್ ಮಾಡ್ಕೊಂಡ್ರೆ ಯಾವ್ದು ಶತ್ರುಗಳು ಇಲ್ಲ ಸರ್. ಅದಕ್ಕೆ ನಿಮ್ಗೆ ಯಾವ್ದಾದ್ರು ಶತ್ರು ತೊಂದರೆ ಕೊಟ್ಟಿದ್ದೆ? ಇಲ್ಲ ಸರ್, ನಮ್ಗೆ ಯಾವ್ದು ತೊಂದರೆ ಕೊಟ್ಟಿಲ್ಲ ಇಲ್ಲಿವರೆಗೂ. ನಾವು ನೀಟಾಗೆಲ್ಲ ಏನು ಹೊರಗಡೆಯಿಂದ ಆಚೆ ಬರ್ದಂಗೆ ಇದ್ ಮಾಡ್ಕೊಂಡು ಪ್ಲಾನ್ ಮಾಡ್ಕೊಂಡು ರೆಡಿ ಮಾಡಿರೋ ಶೆಡ್ಡು, ಏನು ಹೊರಗಡೆಯಿಂದ ಬರ್ತಾ ಇಲ್ಲ ಸರ್ ಆಚೆಗೆ. ಈಗ ಹಂಗಾದ್ರೆ ಗಿನಿಪಿಗ್ಗು ಮತ್ತೆ ಬೆಕ್ಕು ಎರಡನ್ನು ನಾವು ಒಟ್ಟಿಗೆ ಸಾಕಾಗಲ್ಲ ಮನೇಲಿ? ಖಂಡಿತ ಆಗಲ್ಲ ಸರ್, ಬೆಕ್ಕಿದ್ರೆ ಶತ್ರು ಇದ್ದಂಗೆ ಅದಕ್ಕೆ ಗಿನಿಪಿಗ್ನ. ಬೇರೆ ಇನ್ನೇನು ಸಮಸ್ಯೆಗಳು ಏನಾದರೂ ಕಂಡು ಬರುತ್ತಾ ಸಾಕಾಣಿಕೆಯಲ್ಲಿ? ಸರ್ ಬೇರೆ ಏನಿಲ್ಲ ಸರ್, ಒಂದು ಲ್ಯಾಬ್ ಅವ್ರು ಏನ್ ಕೇಳ್ತಾರ ಕ್ವಾಲಿಟಿ ಒಂದು ಕರೆಕ್ಟಾಗಿ ಮೇಂಟೈನ್ ಮಾಡ್ಕೊಂಡ್ರೆ ನಮ್ಗೇನು ಸಮಸ್ಯೆ ಬರಲ್ಲ ಸರ್ ಅದ್ರಲ್ಲಿ. ಅದ್ ಬಿಟ್ರೆ ಬೇರೆ ಏನು ರಿಸ್ಕ್ ಇಲ್ಲ ಸರ್ ಅದ್ರಲ್ಲಿ, ಆರಾಮ ಮಾಡ್ಬೋದು. ಪ್ರತಿ ದಿವಸ ನಿಮ್ಗೆ ಬೇಡಿಕೆ ಇರುತ್ತೆ ಹೇಗೆ? ಸರ್ ವೀಕ್ಲಿ 1 time ಒಂದೊಂದು ಲ್ಯಾಬ್ ಅವ್ರು ಬಂದು ಹೋಗ್ತಾರೆ, ಒಂದು 15 lab ಕಾಂಟ್ಯಾಕ್ಟ್ ಇದೆ ನಮ್ಗೆ. ಅದ್ರಲ್ಲಿ ಮೇನ್ ಯಾರಿಗೆ ಬೇಕಾಗುತ್ತೆ ಅವ್ರಿಗೆ ಪ್ರೊವೈಡ್ ಮಾಡ್ತಾ ಇದೀವಿ. ನೀವು ಒಟ್ಟಾರೆ ಸಾಕಾಣಿಕೆ ಮಾಡಬೇಕು ಅಂತ ಮಾಡ್ತಿರ್ತೀರೋ ಅಥವಾ ಬೇಡಿಕೆಯನ್ನು ಆಧರಿಸಿ ಸಾಕಾಣಿಕೆ ಮಾಡ್ತೀರೋ ಹೇಗೆ? ಸರ್ ನಮ್ಗೆ ಇಷ್ಟೇ ರಿಕ್ವೈರ್ಮೆಂಟ್ ಬೇಕಂತ ಫಸ್ಟ್ ಹೇಳ್ಬಿಟ್ಟಿರ್ತಾರೆ, ಆ ರಿಕ್ವೈರ್ಮೆಂಟ್ ಮೇಲೆ ಏನ್ ಬೇಕು ಪ್ರೊಡಕ್ಷನ್ ಅವ್ರು ತಗೊಂತಾ ಇರ್ತೀವಿ. ಮತ್ತೆ ಸಿಗ್ಲಿಲ್ಲ ಅಕಸ್ಮಾತ್ ಅಂದ್ರೆ ಹೊರಗಡೆಯಿಂದ ಬೈ ಮಾಡ್ತೀವಿ, ಇಲ್ಲ ನಮ್ದೇ ಕಳ್ಸ್ಕೊಂತ ಇರ್ತೀವಿ ಸರ್. ಹೊರಗಡೆ ಬೈ ಮಾಡಿ ಕೂಡ ನೀವು ಕೊಡಬಹುದು? ಹೌದು, ಹೊರಗಡೆಯಿಂದನೂ ಬೈ ಮಾಡೇ ಕೊಡ್ತೀವಿ ಸರ್. ನಿಮ್ಮನ್ನ ನೋಡಿ ಬೇರೆ ಇನ್ಯಾರಾದ್ರೂ ಗಿನಿಪಿಗ್ ಸಾಕಾಣಿಕೆಯನ್ನು ಪ್ರಾರಂಭ ಮಾಡಿದ್ದಾರೆ? ಆಲ್ಮೋಸ್ಟ್ ಒಂದು 20-25 members ನಮ್ಮ ಸರೌಂಡಿಂಗ್ ಅಲ್ಲಿ ಮಾಡಿದ್ದಾರೆ, ಅವರೆಲ್ಲ ಇವಾಗ ಓನಾಗಿ ಅವರವರ ಮಾರ್ಕೆಟಿಂಗ್ ಮಾಡ್ಕೊಂತ ಇದ್ದಾರೆ. ಆಸಕ್ತಿ ಇದೆಯಾ ಹೆಚ್ಚು ಸಾಕಾಣಿಕೆ ಮಾಡ್ಲಿಕ್ಕೆ? ಕೆಲವೊಂದು ಆಸಕ್ತಿ ಇದೆ, ಕೆಲವೊಬ್ರು ಮಾಡ್ತಾ ಇಲ್ಲ. ನೋಡ್ಬೋದು ಸರ್, ಮುಂದೆ ಹೋಗ್ತಾ ಹೋಗ್ತಾ ಇನ್ನೂ ಇಂಪ್ರೂವ್ಮೆಂಟ್ ಆಗ್ಬೋದು, ನೋಡ್ಬೇಕು ಸರ್. ಸರಾಸರಿ 1,000 ಗಿನಿಪಿಗ್ ಸಾಕ್ತೀನಿ ಅಂತ ಹೇಳಿದ್ರೆ ಎಷ್ಟು ಜನರ ಅಗತ್ಯ ಇರುತ್ತೆ ಅದರ ನಿರ್ವಹಣೆಗೆ? ಕರೆಕ್ಟ್ ಆಗಿದ್ರೆ ಇಬ್ರು ಸಾಕಾಗತ್ತೆ ಸರ್, ಇಬ್ರು ಮೇಂಟೈನ್ ಮಾಡಬಹುದು ಆರಾಮಾಗಿ 1,000. ಈಗ ಬಹಳ ಮುಖ್ಯವಾಗಿ ಅದಕ್ಕೆ ಏನು ಹಸಿರು ಮೇವು ಬೇಕೋ ಅದನ್ನ ಕುಯ್ಕೊಂಡ್ಬಂದು ಹಾಕುವಂಥದ್ದು ಅಷ್ಟೇ. ಅದ್ರ ಜೊತೆಗೆ ಇನ್ನ ಬೇರೆ ತರದ ಮೇವೇನಿರುತ್ತೋ ಅದನ್ನ ಫೀಡ್ ಮಾಡುವಂಥದ್ದು ಅದಷ್ಟೇ ಕೆಲಸ, ಅಷ್ಟೇ, ಬೇರೆ ಏನು ಕೆಲಸ ಇರಲ್ಲ. ಗ್ರೀನ್ ಏನ್ ಬೇಕೋ ಅದನ್ನ ಮೇಂಟೈನ್ ಮಾಡ್ಕೊಂಡ್ರೆ ಇಬ್ರು ಸಾಕಾಗ್ತಾರೆ ವರ್ಕರ್ಸ್. ಇನ್ನೇನು ರೋಗರಜನ ಆ ತರದ ಏನೋ ಕಂಡು ಬಂತು ಅಂತ ಹೇಳಿದ್ರೆ ಮಾತ್ರ ಅದಕ್ಕೆ ವ್ಯಾಕ್ಸಿನೇಷನ್ ಅಥವಾ ಬೇರೆ ತರದ್ದು ಔಷಧಿ ಕೊಡುವಂಥದ್ದು, ಚಿಕಿತ್ಸೆ ಕೊಡುವಂಥದ್ದು ಅದನ್ನ ಮನೆಯಲ್ಲಿ ಇಟ್ಕೊಂಡು ಮಾಡ್ಬೇಕಾಗುತ್ತೆ. ಹೌದು ಹೌದು, ಮನೇಲಿ ಇಟ್ಕೊಂಡು ಮಾಡ್ಬೇಕಾಗತ್ತೆ. ಅಂತ ಅಂದ್ರೆ ಅದೇ ಈ ಬೆಳಗ್ಗೆ ಪ್ರತಿ ದಿವಸ ಕ್ಲೀನ್ ಮಾಡ್ಬೇಕಾ? ಪ್ರತಿದಿನ ಕ್ಲೀನ್ ಮಾಡ್ಲಿಲ್ಲ ಅಂತಂದ್ರೆ ಇನ್ಫೆಕ್ಷನ್ ಆಗುತ್ತೆ, ಅವಾಗ ಅನಿಮಲ್ ಡ್ಯಾಮೇಜ್ ಆಗ್ತಾ ಇರುತ್ತೆ. ಪ್ರತಿದಿನ ಕ್ಲೀನ್ ಮಾಡಿದ್ರೆ ಬೆಟರ್. ಈ ಒಟ್ಟಾರೆ ಈ ಗಿನಿಪಿಗ್ನ ಸಾಕಾಣಿಕೆಯ ಅನುಭವ ಏನನ್ಸುತ್ತೆ ನಿಮ್ಗೆ? ಸುಮಾರು 8 ವರ್ಷದಿಂದ ಸಾಕಾಣಿಕೆಯನ್ನು ಮಾಡ್ತಾ ಇದ್ದೀರಿ, ಎಷ್ಟು ಆರ್ಥಿಕವಾಗಿ ಲಾಭ ಮಾಡಿದ್ರಿ, ಏನನ್ಸುತ್ತೆ? ತುಂಬಾ ಚೆನ್ನಾಗಿದೆ. ನಾನು 4 to 100, 100 to 1,500 ಮಾಡಿದೆ, ಅಂದ 5 sheds, 6 sheds ಮಾಡ್ಕೊಂಡಿದೀವಿ. ಒಳ್ಳೆ ಇನ್ಕಮ್ ಇದೆ, ಬಟ್ ತಾಳ್ಮೆಯಿಂದ ಮಾಡಿದ್ರೆ ಚೆನ್ನಾಗಿ ಬೆಳವಣಿಗೆ ಆಗ್ಬೋದು ಅನ್ನೋದು ನನ್ನ ಅನಿಸಿಕೆ. ತಾಳ್ಮೆ ಅಂದ್ರೆ ಎಲ್ಲೆಲ್ಲಿ ತಾಳ್ಮೆ ಅನುಸರಿಸಬೇಕಾಗುತ್ತೆ? ಪ್ರತಿಯೊಂದಲ್ಲೂ ಹತ್ರ ಬೀಳಬಾರ್ದು. ಈಗೇನೋ 10 rupees ಇಲ್ಲಿ ಜಾಸ್ತಿ ಸಿಗುತ್ತೆ, 10 rupees ಇಲ್ಲಿ ಜಾಸ್ತಿ ಸಿಗುತ್ತೆ ಅಂತ ಹೋಗ್ಬಾರ್ದು. ಒಂದು ಕಮಿಟ್ ಆಗಿ ನಾವು ಏನ್ ಮಾಡ್ಕೊಂಡು ಹೋಗ್ತೀವಿ ಅದು ಮಾಡ್ಕೊಂಡು ಹೋದ್ರೆ ಚೆನ್ನಾಗಿ ಬೆಳಿಬಹುದು ಅನ್ನೋದು ನನ್ನ ಅನಿಸಿಕೆ. ಸಾಮಾನ್ಯ ರೈತರು ಕೂಡ ಸಾಕಾಣಿಕೆಯನ್ನು ಮಾಡಬಹುದು? ಮಾಡ್ಬೋದು, 100% ಮಾಡ್ಬೋದು ಸರ್. ಬಟ್ ಅದೇ ತಾಳ್ಮೆ ಇರಬೇಕಾಗತ್ತೆ, ಅಲ್ಲಿ ಇಲ್ಲಿ ಹೋಗ್ಬಾರ್ದು. ಒಂದು ಕಮಿಟ್ ಇರಬೇಕು, ಒಂದು ಯಾವ್ದೋ ಒಂದು ಕಂಪ್ನಿಗೆ ನಾವು ಕಮಿಟ್ ಆಗಿದ್ರೆ ಆ ಕಂಪ್ನಿ ಜೊತೆ ಕಮಿಟ್ ಆಗಿದ್ರೆ ಆರಾಮಾಗಿ ಮಾಡ್ಕೊಂಡು ಹೋಗ್ಬೋದು. ಅವ್ರು ಕೇಳಿದಂತ ಸಮಯಕ್ಕೆ ನಾವು ಕೊಡಬೇಕು. ಹೌದು, ಅವ್ರು ಕೇಳಿದಂತ ಸಮಯಕ್ಕೆ ನಾವು ಕೊಡ್ಬೇಕಾಗತ್ತೆ. ಒಟ್ಟಾರೆ ಲಾಭದಾಯಕವಾಗಿದೆ ಅದು ಸರ್. ಇದೆ ಸರ್, ಚೆನ್ನಾಗಿದೆ ಸರ್, ಮಾಡ್ಬೋದು. ಏನೇನು ಲಾಭ ಮಾಡ್ಕೊಂಡ್ರಿ ನೀವು ಅಂತ ಅಂದ್ರೆ, ಇದು ಪ್ರಾರಂಭ ಮಾಡಿದ್ಮೇಲೆ ಏನೆಲ್ಲ ಅನುಕೂಲಗಳಾಯ್ತು? ಸರ್ ನಾನು ನಿಜ ಹೇಳ್ಬೇಕಂದ್ರೆ ಒಂದು 5 sheds ಮಾಡಿದ್ದೀನಿ. ಒಂದೊಂದು ಶೆಡ್ ಮೇಲೆ 5 lakhs ಅಂದ್ರೂ ಹೆಚ್ಚು ಕಡಿಮೆ ಅದೇ ಒಂದು 25 lakhs ಆಗಿದೆ. ಕಾರ್ ತೊಗೊಂಡಿದ್ದೀನಿ, ಮನೆ ಕಟ್ಸಿದ್ದೀನಿ, ಮತ್ತೆ ಒಂದು ಲ್ಯಾಬ್ ಕಂಪ್ನಿನೂ ಮಾಡಿದ್ದೀನಿ, ಒಂದು ಲ್ಯಾಬ್ ಕಟ್ಸಿದ್ದೀನಿ, ಜೊತೆಗೆ ಇನ್ನೂ ಒಂದು 2,000-3,000 ಮಾಡ್ಬೇಕಂತ ಇವಾಗ ಪ್ಲಾನ್ ಮಾಡ್ಕೊಂಡು ಮಾಡ್ತಾ ಇದ್ವಿ. ಚೆನ್ನಾಗಿದೆ ಸರ್, ಮಾಡ್ಬೋದು ಅಷ್ಟೇ. ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ ಹೇಗೆ ಸಂಪರ್ಕ ಮಾಡುವಂಥದ್ದು ನಿಮ್ಮನ್ನು? ನನ್ನ ಕಾಂಟ್ಯಾಕ್ಟ್ ನಂಬರ್ ಕಾಂಟ್ಯಾಕ್ಟ್ ಮಾಡಿದ್ರೆ ನಾನು ಇನ್ಫಾರ್ಮೇಶನ್ ಕೊಡ್ತೀನಿ ಸರ್. ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಹೇಳಿ ಒಂದ್ಸಾರಿ. 9-4-5-8-4-0-4-0-1 9-4-5-8-4-0-4-0-1 ಸಂಪರ್ಕ ಸಂಖ್ಯೆಯನ್ನು ಮತ್ತೊಮ್ಮೆ ಹೇಳಿ. 9-4-5

ಮಾತು ಒಂದೊಂದು ಹಿತವಾಗಿದೆ.